ಇದು ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ಚಿತ್ರದುರ್ಗ. ಕಿಸಾನ್ ವಾಣಿ ಕೃಷಿ ರಂಗ, ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು, ನಂತರ ಸಿರಿಧಾನ್ಯಗಳ ಕೃಷಿ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಇಟಗಿಹಳ್ಳಿಯ ಕೃಷಿಕ ಎಲ್ಬಿ ಉಮಾಕಾಂತಪ್ಪ ಅವರೊಂದಿಗೆ ಸಂದರ್ಶನ, ನಂತರ ಪೇಟೆ ಧರಣೆ, ಹವಾಮಾನ ವರದಿ, ರೈತರಿಗೆ ಸಲಹೆ, ಜನಪದ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. सूखा हो या बेमौसम की बरखा हो, कीड़ा लगे खेत में या दुविधा हो, बहुत ही कम प्रीमियम पे पूरी हो भरपाई, फसल बीमित रहे कटाई के बाद भी भाई, हाँ ऋणी या अऋणी अब हर किसान लाभ उठाए, एक मौसम मकदर है सब किसान बीमा कराए, प्रधानमंत्री फसल बीमा योजना से हर किसान मुस्काए. कृषि और किसान कल्याण मंत्रालय द्वारा किसान हित में जारी ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ ನ ಆಸರೆಯು, ಆಗದು ನಿರಾಸರೆ ಇನ್ನು, ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ, ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇನ್ನು ಮುಂದೆ ಕೇಳಿ ಸಿರಿಧಾನ್ಯಗಳ ಕೃಷಿ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಇಟಗಿಹಳ್ಳಿಯ ಕೃಷಿಕ ಎಲ್ಬಿ ಉಮಾಕಾಂತಪ್ಪ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಸದುರ್ಗ ತಾಲೂಕಿನ ಇಟಗಿಹಳ್ಳಿ ಗ್ರಾಮದ ಹಿರಿಯ ಕೃಷಿಕರಾದಂತಹ ಎಲ್ಬಿ ಉಮಾಕಾಂತಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಸಾಕಷ್ಟು ಈ ಒಂದು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾರೆ. ಈಗ ಸಿರಿಧಾನ್ಯ ಕೃಷಿ ಅಂತಂದ್ರೆ ಯಾವ ರೀತಿ ಮಾಡಿಕೊಂಡು ಒಳ್ಳೆಯ ಒಂದು ಉತ್ತಮವಾದ ಒಂದು ಸಿರಿಧಾನ್ಯಗಳನ್ನ ಬೆಳೀತಾ ಇದ್ದಾರೆ, ಒಟ್ಟಾರೆ ಅವರ ಒಂದು ಅನುಭವಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಉಮಾಕಾಂತಪ್ಪ ಅವರೇ. ನಮಸ್ಕಾರ ಸರ್. ಉಮಾಕಾಂತಪ್ಪ ಅವರೇ, ಈಗ ಸಿರಿಧಾನ್ಯ ಕೃಷಿ ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಅಂದ್ರೆ ನಮ್ಮ ತಂದೆಯವ್ರ ಕಾಲದಿಂದಲೂ ಸುಮಾರು 25-30 ವರ್ಷದಿಂದಲೂ ನಾವು ಅದರ ಬಗ್ಗೆ ಅನುಭವ ನಾವು ಬೆಳೀತಾ ಇದ್ವಿ. ಅದರಲ್ಲಿ ಇತ್ತೀಚೆಗಂತಲೂ ಈ ಹೊಸದುರ್ಗದಲ್ಲಿ ಹೆಚ್ಚಿನದಾಗಿ ಸಿರಿಧಾನ್ಯ, ಆರ್ಕ ಇರ್ಬೋದು, ಬರಗು, ಆಮೇಲೆ ಸಾವೆ, ಈ ಒಂದು ಪದಾರ್ಥಗಳನ್ನ ಯಥೇಚ್ಛವಾಗಿ ಬೆಳೆಯೋದ್ರಿಂದ ಈ ಒಂದು ನಮ್ಮ ಹೊಸದುರ್ಗಕ್ಕೆ ಸಿರಿಧಾನ್ಯಗಳ ನಾಡು ಅಂತ ಒಂದು ಹೆಸರು ಬಂದಿದೆ. ಅದರಲ್ಲಿ ಈ ಸಾವೆ ಬೇಸಾಯ ಅಂತಂದ್ರೆ ಈಗ ಮುಂಚೆ ಎಲ್ಲ ನಾವು ಹಿಂದೆ ಹಿಂಗಾರು ಇದರಲ್ಲಿ ನಾವು ಬಿತ್ತನೆ ಮಾಡ್ತಾ ಇದ್ವಿ, ಈಗ ಮುಂಗಾರು ಸಾವೆ ಅಂತ ಬಂದ್ಬಿಟ್ಟು ನಾವು ಮೇ ಜೂನ್ ನಲ್ಲೇ ಬಿತ್ತನೆ ಮಾಡಿಬಿಡ್ತೀವಿ. ಅಂದ್ರೆ ಒಂದು ಎಕರೆಗೆ ಸುಮಾರು 20-25 ಕೆಜಿ ಬೀಜ ಬೇಕಾಗುತ್ತದೆ ಬಿತ್ತನೆ ಮಾಡಲಿಕ್ಕೆ. ಒಟ್ಟಿ ನಾವು ಬಿತ್ತನೆ ಮಾಡಿದ 20-30 ದಿನಗಳಿಗೆ ಮೇಲ್ಗೊಬ್ಬರವಾಗಿ DAP ಅನ್ನ ಕೊಡ್ತೀವಿ. ಆಮೇಲೆ ಅದಕ್ಕಿಂತ ಮುಂಚೆ ನಾವು ಏನು ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಈಗ ನಮ್ಮವೆಲ್ಲ ನಾಟಿ ಹಸುಗಳಿದಾವೆ, ಆಮೇಲೆ ಸಿಂಧಿ ಹಸುಗಳಿದಾವೆ, ಆ ಒಂದು ಹಸುಗಳಿಂದ ಬಂದಂತಹ ಕೊಟ್ಟಿಗೆ ಗೊಬ್ಬರವನ್ನು ನಮ್ಮ ಜಮೀನಿಗೆ ನಾವು ಹೇರಳವಾಗಿ ಹಾಕಿಬಿಟ್ಟು ಈ ರಾಸಾಯನಿಕ ಗೊಬ್ಬರಕ್ಕಿಂತ ಈ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ ನಾವು ಬಿತ್ತನೆ ಮಾಡಿದ್ರೆ ಯಥೇಚ್ಛವಾಗಿ ಇಳುವರಿ ಈ ಒಂದು ಇದರಿಂದ ಪಡೆಯೋಕೆ ನಾವು ಸಾಧ್ಯ ಇರುತ್ತದೆ. ಅಂದ್ರೆ ಇದು ಇಳುವರಿ ಸುಮಾರು 10-12 ಕ್ವಿಂಟಲ್ ವರೆಗೂ ಇಳುವರಿ ಬರುತ್ತದೆ ಒಂದು ಎಕರೆಗೆ. ಯಾವುದು ಸೇವೆ ಅಂದ್ರೆ ಈಗ ಅದು 3,500-4,000 ರೂಪಾಯಿ ಇದಕ್ಕೆ ಬೆಲೆ ಇದೆ. ಈಗ ಸಿರಿಧಾನ್ಯಗಳನ್ನ ಯಾಕೆ ಬೆಳೆಯಕ್ಕೆ ನೀವು ಮುಂದೆ ಬಂದ್ರೆ? ಇನ್ ಬೇರೆ ಬೆಳೆಗಳಿಗಿಂತ ಅದು ಕಡಿಮೆ ಖರ್ಚು ಬಂದಿರೋದ್ರಿಂದ ಅದ್ರ ಬಗ್ಗೆ ಹೆಚ್ಚು ಅವಲಂಬನೆ ಆಗಿರುತ್ತದೆ. ಆಮೇಲೆ ಈಗ ಇತ್ತೀಚೆಗೆಲ್ಲ ಈ ಒಂದು ಸಕ್ಕರೆ ಕಾಯಿಲೆ ಅಂತ ಬಂದ್ಬಿಟ್ಟು ಊಟ ಮಾಡ್ಲಿಕ್ಕೆ ಅದು ಅದರಿಂದ ಅದೆಲ್ಲ ಡಾಕ್ಟರ್ ಒಂದು ಆದೇಶದ ಮೇರೆಗೆ ಈ ಸಿರಿಧಾನ್ಯಗಳಲ್ಲಿ ಈ ಒಂದು ಶುಗರ್ ಅಂಶ ಕಡಿಮೆ ಇರೋದ್ರಿಂದ ಈಗೆಲ್ಲ ಅದನ್ನೇ ಉಪಯೋಗಿಸ್ಬೇಕು ಅಂತ ಡಾಕ್ಟರ್ ಅವರ ಸಲಹೆ. ಇದಕ್ಕೆ ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಸಿರಿಧಾನ್ಯಗಳನ್ನ ಹೆಚ್ಚಾಗಿ ಬೆಳೀತಾ ಇದ್ದೀವಿ. ಈಗ ನಮ್ಮ ಒಂದು ಕರ್ನಾಟಕದಲ್ಲಿ ಅದರಲ್ಲೂ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆಯುವಂತಹ ಒಂದು ಸಿರಿಧಾನ್ಯಗಳ ತಾಲೂಕು ಅಂತಂದ್ರೆ ಹೊಸದುರ್ಗ ಅಂತ ಹೇಳಿ. ಹೊಸದುರ್ಗ ತಾಲೂಕು ಸ್ವಾಮಿ. ಹೌದು, ಹೊಸದುರ್ಗ ತಾಲೂಕು ಸಿರಿಧಾನ್ಯಗಳ ನಾಡುವಂತಲೇ ಒಂದು ಹೆಸರಾಗಿಬಿಟ್ಟಿದೆ ಈಗ. ಹೌದು, ಈಗಿನ ಒಂದು ಆಹಾರ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂತ ನಮ್ಮ ತಾಲೂಕಿನ ಶಾಸಕರು ಸಾವಿಗೆ ಬೆಂಬಲ ಬೆಲೆ 5,000 ರೂಪಾಯಿ ಮಾಡಿದ್ದಾರೆ. ಅದೆಲ್ಲ GPS ಮಾಡಬೇಕು, ಎಲ್ಲ ಜಮೀನಿಗೆ ಬಂದು ಸಾವೆ ಇದ್ದಾಗ ಅದೆಲ್ಲ ಪಾಣಿ ಇದಾಗಿ ಆಮೇಲೆ ಚೀಟಿ ಕೊಟ್ಟು ಇದರಲ್ಲಿ RMC ಅಡಿಯಲ್ಲಿ ನಾವು ಮೊಪೆಡಿ ಆಗಿ ರಾಗಿ ಬಿಡ್ತೀವಿ ಮಾರ್ಕೆಟ್ಗೆ. ಅದೇ ರೀತಿ ಬಿಟ್ಟರೆ ಮಾತ್ರ ಈ ಒಂದು ರೈತರಿಗೆ ಅನುಕೂಲ ಆಗುತ್ತದೆ. ಅಂದ್ರೆ GPS ಮಾಡಿಸಬೇಕು, ನಮೂದನೆ ಆಗಬೇಕು, ಸಾವೆ ನಾವು ಬೆಳೀತಾ ಇದೀವಿ ಸಾವೆ ಅಂತ GPS ಆಗಬೇಕು. ಅಂದ್ರೆ ರೈತರಿಗೆ ಎಲ್ಲ ಒಂದ್ ಕಡೆ ಅಂದ್ರೆ ಈ ತರ ಬೆಂಬಲ ಬೆಲೆ ಕೊಡೋದ್ರಿಂದ ಅನುಕೂಲ ಅಂತ ಅನುಕೂಲ ಆಗ್ತದೆ ಸ್ವಾಮಿ, ಖರ್ಚು ವೆಚ್ಚಕ್ಕೆಲ್ಲ ಅನುಕೂಲ ಆಗ್ತದೆ. ಈಗ ನಿಮ್ಗೆ ಎಷ್ಟೆಕರೆ ಜಮೀನು ಇದೆ? ಈಗ ನಮ್ದೊಂದು 15 ಎಕರೆ ಜಮೀನಲ್ಲಿದೆ ಸ್ವಾಮಿ. ಅದರಲ್ಲಿ ಈಗ ಸಾವೆ ಒಂದು 3-4 ಎಕರೆ ಮಾಡ್ತೀವಿ, ಒಂದ್ ರಾಗಿ 1-2 ಎಕರೆ ಮಾಡ್ತೀವಿ, ಇನ್ನೇನು ಆರ್ಕ ಬರ್ಗು ಅಂತ ಬಂದಿದೆ ಅದು ಒಂದ್ ಸ್ವಲ್ಪ ಬೆಳಕೊಂತ ಇದ್ವಿ. ಹೆಚ್ಚಿನದಾಗೆಲ್ಲ ಸಾವೆ ಬೆಳೆಯೋದೇ ಯಥೇಚ್ಛವಾಗಿ. ಅಂದ್ರೆ ಮುಖ್ಯವಾಗಿ ಸಾವೆನೇ ಮಾಡೋದು. ಅಂದ್ರೆ ಊಟಕ್ಕೆ ಬಹಳ ಚೆನ್ನಾಗಿರ್ತದೆ, ಅದರಲ್ಲೂ ಅದನ್ನ ಒಂದ್ಸಾರಿ ಅದನ್ನ ಬೇಯಿಸಿ ಅಕ್ಕಿಯನ್ನ ಮಾಡಿದ್ರೆ ಅದು ಸಾವೆಕ್ಕೆ ಸಿರಿಧಾನ್ಯ ಅಂತ ಎಲ್ಲ ಅನುಕೂಲ ಆಗ್ತದೆ ಊಟ ಮಾಡ್ಲಿಕ್ಕೆ. ಈಗ 15 ಎಕರೆ ಒಳಗಡೆ ಇನ್ನೂ ಉಳಿದ ಜಮೀನಲ್ಲಿ ಏನೇನು ಹಾರ್ಟಿಕಲ್ಚರ್ ಮಾಡಿದ್ವಿ ಸ್ವಾಮಿ? ಒಂದ್ 3 ಎಕರೆ ಅಡಿಕೆ ಮಾಡಿದೀವಿ, ಆಮೇಲೆ ಒಂದ 8 ಎಕರೆ ಎಲ್ಲ ತೆಂಗು ಮಾಡಿದೀವಿ. ಈಗ ಅಡಿಕೆ ಈಗ ಫಸಲು ಕೊಡ್ತಾ ಇದೆ ಇನ್ನು ಸ್ಟಾರ್ಟಿಂಗ್. ಈಗ ನೀವು ಈಗ ಸಿರಿಧಾನ್ಯಗಳಿಗೆ ಅಂದ್ರೆ ಒತ್ತನ್ನು ಕೊಡಬೇಕಂತಂದ್ರೆ ಎಲ್ಲ ಒಂದ್ ಕಡೆ ಆರೋಗ್ಯದ ದೃಷ್ಟಿಯಿಂದ ಅದೇ ಬೆಳೀತಿದ್ದೀವಿ. ಏನು ಈಗ ಎಲ್ಲದನ್ನು ನೀರಾವರಿ ಮಾಡಿ ಹಾರ್ಟಿಕಲ್ಚರ್ ಬೆಳೆಯಕ್ ಆಗೋದಿಲ್ವಲ್ಲ, ಅದರಿಂದ ಎಷ್ಟು ಬೇಕಷ್ಟು ನೀರಾವರಿ ಉಪಯೋಗಿಸ್ಕೊಂಡು ಉಳ್ಕೊಂಡದ್ದನ್ನ ಈ ಸಿರಿಧಾನ್ಯ, ಆಮೇಲೆ ನಮ್ಮ ಈ ಏನ್ ಹಸುಗಳಿಗೆ ಮೇವು ಬೇಕಲ್ಲ ಆ ಒಂದು ಉದ್ದೇಶಕ್ಕೆ ಸ್ವಲ್ಪ ಜಮೀನು ಇಟ್ಕೊಂಡು ರಾಗಿ ಮತ್ತು ಸಾವೆಯನ್ನ ಬೆಳೀತಿದ್ವಿ, ಹುಲ್ಲಿಗೋಸ್ಕರ, ಆಹಾರಕ್ಕೋಸ್ಕರ, ದನಗಳಿಗೆ. ಈಗ ಸಾಕಷ್ಟು ಮಳೆಗಾಲ ಇಲ್ಲ ಅಂದ್ರೂ ಕಡಿಮೆ ಒಂದು ಮಳೆ ಬೀಳುವಲ್ಲಿ ಅಂದ್ರೆ ಬರಗಾಲ ಬಂದಂತ ಸಂದರ್ಭದಲ್ಲೂ ಕೂಡ ಈ ಒಂದು ಸಿರಿಧಾನ್ಯಗಳು ಯಶಸ್ವಿಯಾಗಿ ಬೆಳಿಬಹುದು ಅಂತ ಹೇಳ್ತಾರೆ. 15 ದಿನಕ್ಕೆ ಒಂದ್ಸರಿ ಮಳೆ ಬಂದ್ರು ಸಾಕು ಈ ಸಾವೆ ಬೆಳೀಲಿಕ್ಕೆ. 3-4 ಕಸಿ ಮಳೆ ಬಂದ್ಬಿಟ್ರೆ ಈ ಸಾವೆ ಬೆಳಿಬಹುದು. ಅಂದ್ರೆ ಹೆಚ್ಚು ಫಲವತ್ತತೆ ಬೇಕಾಗಲ್ಲ ಅಂತಾರೆ, ಆದ್ರೆ ಇಳುವರಿ ಬರಬೇಕು ಅಂತಂದ್ರೆ ಫಲವತ್ತತೆ ಮಾಡ್ಲೇಬೇಕು. ಈಗ ವರ್ಷದ ಯಾವ ಕಾಲದಲ್ಲಿ ಬೆಳಿತೀರ ಈ ಸಾಮೆ ಮತ್ತು ರಾಗಿಯನ್ನ? ಅಂದ್ರೆ ಮೇ ತಿಂಗಳಲ್ಲಿ ಮುಂಗಾರು ಸಾವೆ ಅಂತ ಬೆಳಿತೀವಿ, ಆಮೇಲೆ ಈಗ ಪುನರ್ವಸು ಪುಷ್ಯ ಮಳೆಗೆ ಈಗ ಬಿತ್ತನೆ ಮಾಡಿದ್ವಿ ಹಿಂಗಾರು ಸಾವೆಯನ್ನ. ಒಟ್ಟಿಗೆ ಹಿಂಗಾರು ಮುಂಗಾರು ಎರಡರಲ್ಲೂ ಬೆಳಿಬಹುದು. ಅದೇ ರಾಗಿ ಆ ಹಿಂಗಾರಲ್ಲೇ ಬೆಳಿಬೇಕು. ಈಗ ಮುಂಗಾರಿನಲ್ಲಿ ಹಾಕಲ್ಲ ರಾಗಿ? ಇಲ್ಲ, ಮುಂಗಾರಿನಲ್ಲಿ ಹಾಕಲ್ಲ. ಯಾಕೆ ರಾಗಿ ಮುಂಗಾರಿನಲ್ಲಿ ಬಿತ್ತನೆ ಮಾಡಲ್ಲ? ಅದೇನ ಅವಾಗಿನಿಂದಲೂ ಅದೇ ಬಂದಿದೆ ಈಗ ಮೇ ಇದ್ರಲ್ಲಿ ಎಂತದ್ದು ಜುಲೈನಲ್ಲೇ ಈಗ ಬಿತ್ತನೆ ಮಾಡೋದು ರಾಗಿಯನ್ನ. ಈಗ ಬೇಸಿಗೆಯಲ್ಲಿ ಹಾಕ್ಬೋದು ನೀವು ರಾಗಿಯನ್ನ? ಅದೇ ಬೇಸಿಗೆಯಲ್ಲಿ ನೀರಿತ್ತು ಅಂದ್ರೆ ಬೇಸಿಗೆಯಲ್ಲಿ ಹಾಕ್ತೀವಿ, 10-15 ಕ್ವಿಂಟಲ್ ಬೆಳೀತಿದ್ವಿ ಬೇಸಿಗೆಯಲ್ಲಿ. ಈಗ ನೀವು ಈಗ ಸಿರಿಧಾನ್ಯ ಮತ್ತು ರಾಗಿಯನ್ನ 3 ಎಕರೆ ಒಳಗಡೆ ಬೆಳೀತಾ ಇದೀವಿ ಅಂತ ಹೇಳಿದ್ರ, ಈಗ ಬಿತ್ತನೆ ಬೀಜಗಳ ಆಯ್ಕೆ ಯಾವ ರೀತಿ ಮಾಡ್ಕೊಳ್ತೀರಾ? ಅದರಲ್ಲಿ ನಾವು ಬೆಳೆದಂತ ಬೆಳೆನೆ ಉತ್ತಮವಾಗಿ ಎಲ್ಲಿ ಬರುತ್ತೆ ಅಷ್ಟನ್ನು ಮಾತ್ರ ನಾವು ಅದನ್ನ ಕೊಯ್ಲು ಮಾಡಿಕೊಂಡು ಅದನ್ನ ಸಪರೇಟ್ ಇಟ್ಕೊಂತೀವಿ. ಬೀಜ ಒಣಗಿಸಿಬಿಟ್ಟು ನಮ್ಗೆ ಎಷ್ಟು ಬೇಕಷ್ಟು, 50 ಕೆಜಿನೋ 1 ಕ್ವಿಂಟಲ್ ನಮ್ಗೆ ಎಷ್ಟು ಸಾಕಾಗುತ್ತೆ ಅಷ್ಟನ್ನ ನಾವು ಶೇಖರಣೆ ಮಾಡಿ ಇಟ್ಕೊಂತೀವಿ. ಈಗ ಹೊರಗಡೆಯಿಂದ ಎಲ್ಲಿ ತರಲ್ಲ ಬಿತ್ತನೆ ಬೀಜ? ಇಲ್ಲ ಇಲ್ಲ, ತರೋದಿಲ್ಲ. ಒಳ್ಳೆ ಬೀಜ ಬೇಕು ಅಂತಂದ್ರೆ ನಾವು ಬೆಳೆದನ್ನೇ ಬೆಳೆ ಇದ್ ಮಾಡಿಬಿಟ್ಟು ಅದನ್ನ ಕೊಯ್ಲು ಮಾಡಿ ಅವನ್ನೆಲ್ಲ ಉತ್ತಮವಾಗಿ ಒಣಗಿಸಿ ನಾವು ಶೇಖರಣೆ ಮಾಡಿ ಇಟ್ಕೊಂತೀವಿ. ಈಗ ಎಂತ ನೆಲದಲ್ಲಿ ಉತ್ತಮವಾಗಿ ಬೆಳಿಬಹುದು ಅಂತ ಹೇಳ್ತೀರಾ? ಏನು ಕಪ್ಪು ಮಣ್ಣಾಗಬೇಕು, ಕೆಂಪು ಮಣ್ಣಾಗಬೇಕು, ಅಥವಾ ಕಲ್ಜಜ್ಜಿ ಮಣ್ಣಾಗಬೇಕು? ಈ ಸಿರಿಧಾನ್ಯಗಳು ಮತ್ತು ಮರಳು ಮಿಶ್ರಿತ ಎಲ್ಲ ಭೂಮಿಯಲ್ಲೂ ಬೆಳಿಬಹುದು. ಈಗೆಲ್ಲ ಬಿತ್ತನೆಗೆ ಪೂರ್ವವಾಗಿ ಭೂಮಿಯನ್ನ ಯಾವ ರೀತಿ ಸಿದ್ಧತೆ ಮಾಡಿಕೊಂಡು ಫಲವತ್ತತೆ ಮಾಡಿ? ಒಂದ್ಸಾರಿ 2 ಸಾರಿ ನಾವು ಚೆನ್ನಾಗಿ ಉಳುಮೆ ಮಾಡಿ ಬಿಟ್ಕೊಂಡು ಅದನ್ನ ಕುಂಟೆಯಲ್ಲಿ ಅರಗ್ಬಿಟ್ಟು ಅದಕ್ಕೆ ಏನು ನಾವು ಇದರಲ್ಲಿ ನಮ್ಮಲ್ಲಿ ಸಿಗತಕ್ಕಂತ ಕೊಟ್ಟಿಗೆ ಗೊಬ್ಬರವನ್ನ ಎಲ್ಲ ಮಿಕ್ಸ್ ಮಾಡಿ ಅರಿಗೆ ಬಿಟ್ಕೊಂಡು ಮಳೆ ಬಂದ ತಕ್ಷಣ ನಾವು ಬಿತ್ತನೆ ಮಾಡ್ತೀವಿ. ಅದಕ್ಕೂ ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ರೆ? ಅದಕ್ಕೂ ಕೊಡ್ತಾ ಇದೀವಿ. ಚೆನ್ನಾಗಿ ಇಳುವರಿ ಬರಬೇಕು ಅಂದ್ರೆ ಗೊಬ್ಬರ ಹಾಕ್ಲೇಬೇಕು. ಈ ರಾಸಾಯನಿಕ ಗೊಬ್ಬರ ತಾತ್ಕಾಲಿಕ ಕೆಲಸ ಮಾಡುತ್ತೆ, ಅದೇ ಕೊಟ್ಟಿಗೆ ಗೊಬ್ಬರ ನಾವು ಒಂದ್ಸಾರಿ ಹಾಕಿಬಿಟ್ರೆ 1 ಎಕರೆಗೆ 4-5 ಲೋಡ್ ಹಾಕಿಬಿಟ್ರೆ ಒಂದ್ 3 ಬೆಳೆ ಚೆನ್ನಾಗಿ ಬರುತ್ತೆ ಬೆಳೆ. ಈಗ ಸಿರಿಧಾನ್ಯಗಳು ಅಂತಂದ್ರೆ ಬಿತ್ತನೆಯ ಒಂದು ವಿಧಾನ ಯಾವ ರೀತಿ ಮಾಡಿದ್ರ? ಏನು ಬೇಸಾಯದ ಒಂದು ಎತ್ತಿನ ಮುಖಾಂತರ ಬಿತ್ತನೆ ಮಾಡ್ತಿರೋ ಅಥವಾ ಯಂತ್ರಗಳನ್ನ ಉಪಯೋಗಿಸ್ತೀರಾ? ಕೂರಿಗೆ ಇದಾವೆ, 4 ತಾಳಿನ ಕೂರಿಗೆ ಅಂತ ನಾ ಹಿಂದೆ ಇರೋವೆಲ್ಲ ಇದಾವೆ, ಅದ್ರ ಮುಖಾಂತರಲ್ಲೇ ಮಾಡ್ತೀವಿ. ಈಗ ಯಾರು ಎತ್ತುಗಳು ಯಾರು ಕಟ್ಕೊಂಡಿಲ್ಲ, ಎಲ್ಲ ಟ್ಯಾಕ್ಟರ್ ಇದೆ, ನಮ್ದು ಟ್ಯಾಕ್ಟರ್ ಇದೆ ಸರ್, ಅದರಿಂದ ಈಗೆಲ್ಲ ಕೂರಿಗೆ ಬಂದಿದೆಯಲ್ಲ, ಎಲ್ಲ ಕೂರಿಗೆಲ್ಲ ಬಿತ್ತನೆ ಮಾಡ್ಬಿಡ್ತೀವಿ. ಈಗ ಎತ್ತಿನಿಂದ ನೀವು ಎಲ್ಲದನ್ನು ನೀವು ಬೇಸಾಯ ಕ್ರಮಗಳನ್ನ ಅನುಸರಿಸಿದ್ರೆ ಎಲ್ಲ ಒಂದ್ ಕಡೆ ಖರ್ಚು ಕಡಿಮೆ ಅಂತ ಅನ್ಸಲ್ವಾ? ಅನ್ಸುತ್ತೆ. ಅಂದ್ರೆ ಈಗ ಎಲ್ಲ ಲೇಬರ್ಸ್ ಪ್ರಾಬ್ಲಮ್ ಆಗಿಬಿಟ್ಟು ಆಳಿನ ಸಮಸ್ಯೆ, ಈಗ ಬೇಸಾಯನ ಮಾಡ್ತೀವಿ, ಎಲ್ಲ ಸಾಕೋದು ನಿರ್ವಹಣೆ ಮಾಡೋದು ಬಹಳ ಕಷ್ಟ ಇದೆ ಇವತ್ತು ಅಂದ್ರೆ ಎತ್ತುಗಳನ್ನ. ಆ ಒಂದು ಉದ್ದೇಶಕ್ಕೋಸ್ಕರ ಎಲ್ಲ ಬೇಸಾಯ 12 ಗಂಟೆ ಮಾಡ್ತೀವಿ, ಆಮೇಲೆ 12 ಗಂಟೆ ಮೇಲೆ ಎಲ್ಲ ಬಟ್ಟೆ ಹಾಕೊಂಡು ಶೋಕಿ ಜನ ಎಲ್ಲ ಪೇಟೆಗೆ ಹೋಗಿ ಅಡ್ಡಾಡೋ ಆಗ್ಬಿಟ್ಟು. ಈಗೆಲ್ಲ ಯಾರು ಎತ್ತುಗಳಲ್ಲಿ ಕಡಿಮೆ, ಒಂದೂರಿನಲ್ಲಿ ನಮ್ಮೂರಲ್ಲಿ 30 ಮನೆ ಇದೆ ಅಂತಂದ್ರೆ ಒಂದ್ ಜೊತೆ ಎರಡು ಜೊತೆ ಎತ್ತುಗಳಿದಾವೆ. ಹಂಗಾಗ್ಬಿಟ್ಟು ಈಗ ಇನ್ ಕೆಲವೇ ದಿನಗಳಲ್ಲಿ ಕೃಷಿ ಯಾವ ಮಟ್ಟಕ್ಕೆ ಬರುತ್ತೋ ಹೇಳಕ್ ಆಗಲ್ಲ ಅನ್ಸುತ್ತೆ. ಈಗ ನಿಮ್ ಕಾಲದಲ್ಲೆಲ್ಲ ಸಾಕಾಣಿಕೆ ಮಾಡಿ ಎಲ್ಲ ಮಾಡ್ತಾ ಇದ್ವಿ, ಈಗಿನ ಯುವಕರು ಈಗಿನ ಪೀಳಿಗೆ ಬಹಳ ಕಷ್ಟ ಸರ್. ನಮ್ಮ ಒಂದು ಇದರಲ್ಲಿ ಆ ಮಟ್ಟಕ್ಕೆ ಇಲ್ಲ ಈಗ. ಈಗೆಲ್ಲ ಆಧುನಿಕ ತಂತ್ರ ಇದ್ಬಿಟ್ಟು ಎಲ್ಲ ಮಿಷಿನರಿ, ಒಂದೇ ದಿನ ಇದ್ ಮಾಡೋದು ಕೊಯ್ಸೋದು ಇದ್ ಮಾಡೋದು, ಅವಾಗೆಲ್ಲ ಕೈಯಿಂದಲೇ ಕೊಡಿಸ್ತಾ ಇದ್ ಮಾಡ್ತಾ ಇದ್ವಿ, ಕೊಯ್ಸ್ತಾ ಇದ್ವಿ. ಈಗೆಲ್ಲ ಮಿಷಿನ್ ಅಲ್ಲಿ ಕಟ್ ಮಾಡಿಸೋದ್ರಿಂದ ಅದು ಅರ್ಧ ಅಡಿ ಬಿಡುತ್ತೆ, ಹುಲ್ಲೆಲ್ಲ ವೇಸ್ಟ್ ಆಗುತ್ತೆ, ಎಲ್ಲ ಪುಡಿ ಆಗುತ್ತೆ. 1 ಎಕರೆಗೆ 10 ಕ್ವಿಂಟಲ್ ಆಗ ಸಾವೆ, 2 ಕ್ವಿಂಟಲ್ ವೇಸ್ಟ್ ಆಗುತ್ತೆ. ಹೆಂಗ್ ವೇಸ್ಟ್ ಆಗುತ್ತೆ? ಎಲ್ಲ ಹುಲ್ಲಲ್ಲಿ ಹೋಗ್ಬಿಡುತ್ತೆ, ಹಸಿ ಹುಲ್ಲಲ್ಲ ಎಲ್ಲ ಸಿಡಿದು ಹೋಗ್ಬಿಡುತ್ತೆ, ಹಂಗಾಗಿ ವೇಸ್ಟ್ ಆಗುತ್ತೆ. ಅದೆಲ್ಲ ಬಹಳ ಅನ್ಯಾಯ. ಈಗ ಹಂಗೆಲ್ಲ ಗೊತ್ತದ್ದು ಯಾಕೆ ಪದ್ಧತಿ ಅನುಸರಿಸ್ತಾರೆ? ಅದೇ ಈಗ ಬೇಗ ಈಗ ಕೂಲಿಯರ್ ಪ್ರಾಬ್ಲಮ್, ಆಮೇಲೆ ಮಳೆ ಬರ್ತಾ ಇರುತ್ತೆ. ಈಗೇನಾಗಿದೆ ಅಂತಂದ್ರೆ, ಮುಂಚೆ ಎಲ್ಲ ನಾವು ಕಣ ಮಾಡ್ಕೊಂಡು ಕೆತ್ಕೊಂಡು 50-50 ಅಡಿಗೆ ಎಲ್ಲ ಕಣ ಮಾಡ್ಕೊಂಡು ಗೊಬ್ಬರ ಎಲ್ಲ ಹಾಕೊಂಡು ಸಗಣಿಯನ್ನ ಏನು ನಾವು ಕಣ ಮಾಡ್ಕೊಂಡು ಕೊಯ್ಲು ಮಾಡ್ತಾ ಇದ್ವಿ. ಈಗೇನು ಇಲ್ಲ, ಯಾವ ಊರಲ್ಲಿ ನೋಡಿದ್ರು ಒಂದೇ ಒಂದು ಕಣ ಇಲ್ಲ, ಎಲ್ಲೋ ಆ ಕಡೆ ಈ ಕಡೆ ಅಲ್ಪ ಸ್ವಲ್ಪ ಒಂದೊಂದು ಕಾಂಕ್ರೀಟ್ ಕಣಗಳಿದಾವೆ, ಅದರಲ್ಲಿ ಇಡೀ ಊರೆಲ್ಲ 300-400 ಮನೆ ಒಡೆಯಕ್ ಆಗೋದಿಲ್ಲ. ಹಂಗಾಗ್ಬಿಟ್ಟು ಈಗ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಈಗ ಕಣಗಳೇ ಇಲ್ಲ. ಆ ಒಂದು ಉದ್ದೇಶಕ್ಕೆ ಏನ್ ಮಾಡೋದು, ಮಿಷಿನ್ ತರೋದು ಎಲ್ಲ ಒಡೆಯೋದು, ಇಲ್ಲ ರೋಡ್ ಮೇಲೆ ಹಾಕಿದ್ರೆ ಅದರಲ್ಲೆಲ್ಲ ಟೈರ್ಗಳಲ್ಲಿ ಬಂದಂತ ಇದೆಲ್ಲ ಗಲೀಜೆಲ್ಲ ಆಗ್ಬಿಟ್ಟು ಸ್ವಚ್ಛತೆ ಇರಲ್ಲ, ಆಹಾರ ಸ್ವಚ್ಛತೆ ಇರಲ್ಲ, ಅನಾರೋಗ್ಯ ಕಾರಣ ಅಂತಕೊಂಡ್ಬಿಟ್ಟು ಎಲ್ಲ ಮಿಷಿನರಿಯಲ್ಲೇ ಕಟ್ ಮಾಡಿಸ್ಬಿಡ್ತೀವಿ. ಈಗೆಲ್ಲ ಕಾಳುಗಳೆಲ್ಲ ಮಣ್ಣು ಕಲ್ಲು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ, ಅದರಿಂದ ಮಿಷಿನ್ ಅಲ್ಲೇ ಒಂದೇ ದಿನ ಆಗ್ಬಿಡ್ಲಿ, ಎಷ್ಟಾರು ವೇಸ್ಟ್ ಆಗ್ಲಿ ಅನ್ನೋದು. ಈಗ ಉಮಾಕಾಂತಪ್ಪ ಅವ್ರೆ, ನಿಮ್ಗೆ ಎಷ್ಟು ವರ್ಷ ವಯಸ್ಸು? ಈಗ 65 ವರ್ಷ ಸರ್. ಈಗ 65 ವರ್ಷ ಅಂತಂದ್ರೆ ನಿಮ್ ಕಾಲದಲ್ಲಿ ಒಂದು ಕೃಷಿಗೂ ಈಗಿನ ಕೃಷಿಗೆ ಏನ್ ಬದಲಾವಣೆ ಕಂಡಿದ್ರ? ಬಹಳ ವ್ಯತ್ಯಾಸ ಇದೆ ಬಿಡಿ ಸರ್. ಈಗ ಅದೇ ಮಾಡರೇ ಇಲ್ಲ ಅತಿಯಾದ ಖರ್ಚಿನಿಂದ. ಈಗ ಬೇಸಾಯ ಹೋಗಪ್ಪ ಹೊಲಕ್ಕೆ ಅಂದ್ರೆ ಹೋಗ ಮಕ್ಕಳೇ ಇಲ್ಲ. ಈಗ ನಾವೇನು ಇರ ಜಮೀನ್ ಕಟ್ಕೊಂಡಕ್ಕೋಸ್ಕರ ಈಗ ನಾವು ಕಡಿಮೆ ಮಾಡಿಕೊಂಡು ಸ್ವಲ್ಪ ಈಗೆಲ್ಲ ಹಾರ್ಟಿಕಲ್ಚರ್ ಮಾಡ್ತಾ ಇದೀವಿ. ಸದ್ಯ ಏನು ಊಟಕ್ಕೆ ಏನು ಸ್ವಂತ ಬೆಳೆದ್ರೆ ನಾವು ಈಗ ಇದರಿಂದ ನೈಸರ್ಗಿಕ ಕೃಷಿಯಿಂದ ನಮ್ಮ ಇದರಿಂದ ಏನು ಹಸುಗಳ ಸಗಣಿ ಈ ಕಡಲೆ ಇಟ್ಟು ಎಲ್ಲ ಮಿಕ್ಸ್ ಮಾಡಿ ಅದನ್ನ ಇದರಿಂದ ಒಂದ್ ಹಾಕಿದ್ರೆ ಕೊಟ್ಟಿಗೆ ಗೊಬ್ಬರದಿಂದಲೇ ನಾವು ಬೆಳೆದ್ರಾಗಿ ನಾವೇ ಉಪಯೋಗಿಸ್ಕೊಳೋದ್ರಿಂದ 1 ಎಕರೆ ಮಾತ್ರ ನಾವು ಸೀಮಿತ ಬೆಳಕಬಹುದು. ಒಂದ್ 10 ಗಂಟಲ್ಲ ಇನ್ ಬರ್ತಾ ಬರ್ತಾ ಕೃಷಿ ಏನ್ ಮಾಡಕ್ ಆಗದೇ ಇಲ್ಲ ಅಂತ ನಮ್ ಭಾವನೆ. ಮಾಡಕ್ ಆಗಲ್ಲ ಅನ್ನೋದ್ಕಿನ ಅಂದ್ರೆ ಎಲ್ಲ ಒಂದ್ ಕಡೆ ಈಗ ಎಲ್ಲ ಹೆಚ್ಚು ಆದಾಯ ತಂದ್ಕೊಡುವಂತ ಬೆಳೆಗಳ ಒಂದ್ ಕಡೆಗೆ ನಮ್ಮ ರೈತರು ಹೋಗ್ತಾ ಇದ್ದಾರಲ್ವಾ? ಆ ಕಡೆ ಹೋಗ್ತಾ ಇದಾರೆ, ಎಲ್ಲ ತೋಟಗಾರಿಕೆ ಕಡೆ ಹೋಗ್ತಾ ಇದಾರೆ. ಈಗ ದಾಳಿಂಬೆ, ಆಮೇಲೆ ಇದು ಅಡಿಕೆ. ಈಗ ಅಡಿಕೆ ಅಂತ ಹೇಳ್ತೀವಿ, ಈಗ ಅಡಿಕೆಗೆ ಸಾಕಷ್ಟು ನೀರು ಬೇಕು. ಹೌದು, 4-5 ವರ್ಷ ಬೆಳೆದು ಸಾಕಿದ್ದು ಇದು ಒಂದ್ ಸಾರಿ ನೀರೆಲ್ಲ ಫೇಲ್ ಆಯ್ತು ಅಂತಂದ್ರೆ ಇಡೀ 4 ವರ್ಷದ್ದೆಲ್ಲ ವೇಸ್ಟ್. ಇದು ಕೃಷಿ ಹಂಗಾಗಲ್ಲ, 4 ತಿಂಗಳಲ್ಲಿ ನಮ್ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅಲ್ಪ ಸ್ವಲ್ಪ ಹೆಂಗ ಜೀವನ ಮಾಡ್ಕೊಂಡು ಹೆಂಗಾರು ಹೋಗ್ತಿವಿ. ಇದೇನಾಗುತ್ತೆ ಅಂತಂದ್ರೆ ಅಡಿಕೆ ಬೆಳೆಯ ತುಂಬಾ ಕಷ್ಟ, ಆದಾಯನೂ ಅಷ್ಟೇ ಇದೆ, ಖರ್ಚು ಅಷ್ಟೇ ಇದೆ. ಈಗ ನೀವು ಈಗ ಈ ಒಂದು ಸಿರಿಧಾನ್ಯ ಅಂದ್ರೆ ಈಗ ಸಾಮೆ ಬೆಳೀತಾ ಇದ್ರ, ರಾಗಿ ಬೆಳೀತಾ ಇದ್ರ, ಈಗ ಬಿತ್ತನೆಗೆ ನೀವು ಯಾವುದೇ ರಾಸಾಯನಿಕ ಗೊಬ್ಬರಗಳು ಬಳಸಲ್ವಾ? ಆದಷ್ಟು ಕಡಿಮೆ ಮಾಡಿದೀವಿ. ಏನ್ ಮೇಲ್ ಗೊಬ್ಬರ ಆಗಿ ಅದೇ ಬಿತ್ತನೆ ಮಾಡ್ಬೇಕಾದ್ರೆ ಸ್ವಲ್ಪ ಡಿಎಪಿ ಇದು ಮಾಡ್ಕೊಂತೀವಿ. ಕೊಟ್ಟಿಗೆ ಗೊಬ್ಬರ ಹಾಕಿರೋದ್ರಿಂದ ಒಂದೊಂದ್ಸರಿ ಹಾಕದೇ ಇಲ್ಲ ನಾವು. ಮೇಲ್ ಗೊಬ್ಬರವಾಗಿ ಸ್ವಲ್ಪ ಯೂರಿಯಾ ಅಂತ ಜಾಸ್ತಿ ಮಳೆ ಆದಾಗ ಕೆಂಪಗಾಗುತ್ತಲ್ಲ, ಆ ಒಂದು ಉದ್ದೇಶಕ್ಕೆ ಅಲ್ಪ ಸ್ವಲ್ಪ ಯೂರಿಯಾ ಬಳಸ್ತೀವಿ ಬಿಟ್ರೆ ಅತಿಯಾಗಿ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿದೀವಿ. ಈಗ ಅಂದ್ರೆ ರೋಗಗಳ ಅವಳಿ ಕಡಿಮೆ ಅಂತೀರ ಸಿರಿಧಾನ್ಯದ ಬಂದ ಬೆಳೆಗಳಿಗೆ? ಇಲ್ಲ, ಏನು ಅಂತದೇನ್ ರೋಗ ಬರಲ್ಲ ಸರ್ ಸಿರಿಧಾನ್ಯಗಳಿಗೆ. ಈಗ ಯಾವ ರೀತಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತೀರಾ? ಈಗ ಒಳಗಡೆ ಎಲ್ಲ ಬೇಸಾಯ ಕ್ರಮಗಳನ್ನ ಕಳೆಗಳನ್ನ ಇವನ್ನೆಲ್ಲ ಯಾವ ರೀತಿ ಕುಂಟೆ ಹೊಡಿತೀವಿ ಸರ್? ಈಗೇನ್ ಸಾವಿ ಬಿತ್ತಿದ ಸುಮಾರು 20-25 ದಿನಕ್ಕೆ ಹುಲ್ ಕಳೆ ಬಂದ್ಬಿಡುತ್ತೆ, ಅವಾಗ ಎಡೆಕುಂಟೆ ಹೊಡಿತೀವಿ. ಮತ್ತೆ 2 ಸಾರಿ ಹೊಡಿತೀವಿ ಎಡೆಕುಂಟೆ, ಒಂದೊಂದು ವಾರ ಬಿಟ್ಟು. ಅವಾಗ ಹುಲ್ಲೆಲ್ಲ ಕಳೆ ಹೋಗ್ಬಿಟ್ಟು ಕ್ಲೀನ್ ಆಗಿಬಿಡುತ್ತೆ. ಅವಾಗ ಗೊಬ್ಬರ ಸ್ವಲ್ಪ ಮೇಲ್ ಗೊಬ್ಬರ ಕೊಟ್ರೆ ಚೆನ್ನಾಗಿ ಬೆಳೆಯುತ್ತೆ. ಈಗ ಅದ್ರೊಳಗಡೆ ಎಲ್ಲ ಕಳೆನಾಶಕ ಸಿಂಪಡಣೆ ಮಾಡಲ್ಲ? ಇಲ್ಲ, ಕಳೆನಾಶಕ ಏನು ಸ್ಪ್ರೇ ಮಾಡಲ್ಲ ಸರ್. ಈಗ ಆದಷ್ಟು ಕಳೆಗಳನ್ನ ಕೈಯಿಂದ ಕೀಳಿಸ್ತೀರಿ? ಕೈಯಿಂದಲೇ ಕೀಳಿಸ್ತೀವಿ, ರಾಗಿಲ್ ಮಾತ್ರ ಕೈಯಿಂದ ಕೀಳಿಸ್ಬಿಡ್ತೀವಿ ನಾವು. ಎಷ್ಟೇ ಖರ್ಚಾಗ್ಲಿ ಕೈಯಿಂದಲೇ ಕೇಳಿಸ್ತೀವಿ. ಈಗ ಎಡೆಕುಂಟುಗಳನ್ನೆಲ್ಲ ಅದ್ರ ಹೊಡೆದ್ರೆ ಎತ್ತಿನಲ್ಲಿ ಹೊಡಿಸ್ತೀವಿ, ಸಾಕಷ್ಟು ಕಳೆ ಕಡಿಮೆ ಆಗುತ್ತಲ್ವ? ಕಡಿಮೆ ಆಗುತ್ತೆ. ಈಗ ರಾಗಿ ಈಗ ಯಾವ ತಳಿ ಜಾಸ್ತಿ ನೀವು ಬೆಳೀತಾ ಇದ್ರ? HR 900, ಆಮೇಲೆ 202 ಅವೆರಡು ಬೆಳಿತೀವಿ. ಅಂದ್ರೆ ಸ್ವಲ್ಪ ನಮಗೆ ಈಗ ಅಂದ್ರೆ ದನಗಳಿರೋದ್ರಿಂದ ಅದರಿಂದ ಹುಲ್ ಬೇಕಾಗಿರೋದ್ರಿಂದ ರಾಗಿ ನಮಗೆ 2 ಕ್ವಿಂಟಲ್ ಕಡಿಮೆ ಆಗಲಿ, ಹುಲ್ಲು ಬೆಳೆಯ ಬೆಳೆಯನ್ನ HR 900 ಹುಲ್ಲು ಒಳ್ಳೆ ಎತ್ತರವಾಗಿ ಬೆಳೆಯುತ್ತೆ, ಒಳ್ಳೆ ಪದಿಯಾಗಿ ಬೆಳೆಯುತ್ತೆ. ಅದರಿಂದ ಅದನ್ನೇ ನಾವು ಉಪಯೋಗಿಸ್ತೀವಿ. ಒಂದ್ಸಾರಿ ನಾವು ಈ ಪ್ಯಾಕೆಟ್ ರಾಗಿ ತಂದು ಒಂದ್ 2-3 ಸಾರಿ ನಾವು ಅದನ್ನೇ ಬೆಳಿತೀವಿ. ಉತ್ತಮವಾಗಿ ಇದು ಮಾಡಿಬಿಟ್ಟು ತೆನೆಯನ್ನ ಆರಿಸಿಬಿಟ್ಟು ಅದನ್ನ ಒಕ್ಕಣಿಕೆ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು 50 ಕೆಜಿನ 1 ಕ್ವಿಂಟಲ್ ಇದು ಮಾಡ್ಕೊಂಡು ಅವನ್ನೇ ನಾವು 2 ವರ್ಷ ಉಪಯೋಗಿಸ್ಕೊಂತೀವಿ. ಮತ್ತೇನು ಪ್ಯಾಕೆಟ್ ರಾಗಿನ ಉಪಯೋಗಿಸ್ಕೊಳ್ಳೋದಿಲ್ಲ, ಅದೇ ಚೆನ್ನಾಗಿ ಬರುತ್ತೆ. ಈಗ ಸಾಕಷ್ಟು ಅನುಕೂಲ. ಈಗ ರಾಗಿ ಹುಲ್ಲಿದ್ರೆ ಈಗ ಯಾವುದೇ ಒಂದು ಎಮ್ಮೆ ಸಾಕಾಣಿಕೆ ಆಗಿರ್ಬೋದು, ಎತ್ತು ಸಾಕಾಣಿಕೆ, ಹಸು ಸಾಕಾಣಿಕೆಗೆ, ಎಲ್ಲಾ ದನ ಕರುಗಳಿಗೆ ಉತ್ತಮವಾದ ಮೇವಲ್ವಾ. ಈಗ ರಾಗಿ ಹುಲ್ಲಿನಂತ ಆಹಾರ ಬೇರೆದೇ ಯಾವ್ದು ಅಷ್ಟೊಂದು ಶ್ರೇಷ್ಠ ಅಲ್ಲ ಅಂತ ಹೇಳ್ಬೋದಲ್ವಾ. ಈಗ ನಮಗೆ ಈಜಿಯಾಗಿ ಬೆಳಕಬಹುದು ಅದನ್ನ ಸುಲಭವಾಗಿ. ಈಗ ಶೇಂಗಾ ಒಟ್ಟು ಬೆಳಿಬೇಕಂತಂದ್ರೆ ಅದು ಎಲ್ಲಾ ಭಾಗದಲ್ಲೂ ಬೆಳೆಯಲ್ಲ ಶೇಂಗಾ. ಈಗ ಹಸಿರು ಮೇವು ಹಾಕಬೇಕು ವರ್ಷ ಎಲ್ಲ ಅಂತಂದ್ರೆ ನಿಮಗೆ ನೀರಿಂದ ಒಂದು ಸಮಸ್ಯೆ ಇದ್ರೆ ಬೆಳೆಯಕ್ಕಾಗಲ್ಲ, ಮಳೆಗಾಲದಾಗ ಅಷ್ಟೇ ನಿಮಗೆ ಹಸಿವಲ್ ಸಿಗುತ್ತಲ್ವಾ. ಈಗ ಸಾಮ್ಯದ್ರಲ್ಲಿ ಏನಾದ್ರೂ ತಳಿಗಳು ಇದ್ದಾವ? ಅದರಲ್ಲಿ ತಳಿಗಳು ಈಗ ಒಂದೇ ತಳಿ ಸೇ, ಅದರಲ್ಲಿ ಯಾವ್ದು ತಳಿಗಳು ನಾವೇನು ಹೈಬ್ರಿಡ್ ಇದ್ ಮಾಡಲ್ವಲ್ಲ. ಸ್ಟಾರ್ಟಿಂಗ್ ಏನ್ ಬೆಳೀತಾ ಇದ್ವಿ ಅದು ಒಂದೇ ಸಾವಿ ಅದೇ ಬೀಜನೇ, ಅದರಲ್ಲಿ ಏನ್ ಪ್ಯಾಕೆಟ್ ಬಂದಲ್ಲ ಇನ್ನು ಸೀಡ್ಸ್ ಏನು ಬಿಟ್ಟಿಲ್ಲ. ಈಗ ಈ ವರ್ಷ ಬಿತ್ತನೆ ಮಾಡ್ತೀರಿ ಮತ್ತೆ ಅದೇ ಕಾಳನ್ನ ಮತ್ತೆ ಮುಂದಿನ ವರ್ಷ ಬಿತ್ತನೆ ಮಾಡ್ತೀರಿ, ಒಣಗಿಸಿ ಶೇಖರಣೆ ಮಾಡ್ಕೊಂಡು ಅವೇ ಬೀಜ ಬಿತ್ತನೆ ಮಾಡ್ತೀವಿ. ಎಲ್ಲ ಎಷ್ಟು ವರ್ಷ ತನಕ ಬಿತ್ತಬಹುದು ಆ ಟೈಪ್? ನಾವು ಒಂದ್ಸರಿ ಇದು ಮಾಡಿದ್ದು ಅಲ್ಲಿ ಕನಿಷ್ಠ ಮೂರು ಬೆಳೆ ಮಾಡಬಹುದು. ಅದರಲ್ಲಿ ಕೊರಲೆ ಅಂತ ಮಿಕ್ಸ್ ಆಗಿಬಿಡುತ್ತೆ, ಎಲ್ಲ ಮಿಕ್ಸ್ ಆಗಿರೋ ಎಲ್ಲ ಬಿಟ್ಟು ಒಳ್ಳೆ ಪ್ಯೂರು ಈಗ ಏನಿರುತ್ತೆ ಅಂತದನ್ನ ಮತ್ತೆ ನಾವೆಲ್ಲ ಕೊಯ್ಕೊಂಡು ಆರಿಸಿ ಅದ ಮತ್ತೆ 50 ಕೆಜಿ ಬೀಜ ಶೇಖರಣೆ ಮಾಡ್ಕೊಂಡು ನಾವು ನಾಟಿ ಬಿತ್ತನೆ ಮಾಡ್ತೀವಿ. ಈಗ ಸಿರಿಧಾನ್ಯಗಳೇನು ಅಷ್ಟೇನು ಲಾಭ ತಂದ್ಕೊಡಂತ ಬೆಳೆ ಅಲ್ಲ ಅಂತ ಪರವಾಗಿಲ್ಲ. ಈಗ ನೀರಾವರಿ ಮಾಡಕ್ ಆಗದಂತ ರೈತರಿಗೆ ಎಲ್ಲರೂ ಈಗ ಬಂಡವಾಳ ಹಾಕಕ್ ಆಗಲ್ಲ. ಇವತ್ತು ಒಂದು ಬೋರ್ ಕೊರಿಸಿ ಇವತ್ತು ಕನಿಷ್ಠ 2-3 ಲಕ್ಷ ಬೇಕು. ಆರ್ಥಿಕದಿಂದ ಹಿಂದುಳಿದಂತವ್ರು ಎಲ್ಲರೂ ಬೋರ್ ಹಾಕ್ಸಕ್ ಆಗಲ್ಲ, 1 ಎಕರೆ 2 ಎಕರೆ ಇರಲ್ಲ ಬೋರ್ ಹಾಕ್ಸಕ್ ಆಗಲ್ಲ. ಆ ಒಂದು ಉದ್ದೇಶಕ್ಕೋಸ್ಕರ ಅವರನ್ನೇ ನಾವು ಜೀವನ ಮಾಡ್ಲೇಬೇಕು ಅಂದ್ರೆ ಏನಾರ ಮಾಡ್ಲೇಬೇಕು. ಅದರಲ್ಲೂ ಈ ಬೇರೆ ಬೆಳೆಗಳಿಗಿಂತ ಸಾವೆ ಆದ್ರೆ ಹೆಂಗ ಒಂದ್ 10 ಕ್ವಿಂಟಲ್ ಬಂದ್ರೆ ಒಂದ್ 35-40 ಸಾವಿರ ದುಡ್ಡು ಸಿಗುತ್ತೆ, ಒಂದ್ 10,000 ಖರ್ಚು ಹೋದ್ರೆ 30,000 ಹೆಂಗ ಜೀವನ ಆಗುತ್ತೆ ವರ್ಷದ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಬೇರೆ ಬೆಳೆಗಳಿಗಿಂತ ಸಾವೆನೆ. ಮೆಕ್ಕೆಜೋಳ ಹೋಲಿಕೆ ಮಾಡಿದ್ರೆ ಸಾವೆನೆ ಎಷ್ಟು ಉತ್ತಮ ಅಂತ ಹೇಳ್ತೀರಿ? ಮೆಕ್ಕೆಜೋಳ ಅಂತಂದ್ರೆ ಒಂದ್ ಹಂತದಲ್ಲಿ ಮಳೆ ಹೋಯ್ತು ಅಂದ್ರೆ ಅದು ಆಗದೇ ಇಲ್ಲ. ಈಗ ಮೆಕ್ಕೆಜೋಳನು ಹಾಕಿದೀವಿ ಈ ವರ್ಷ ಅಂತಲೂ ಆ ಗಿಳಿ ಕಾಟ ಅಂತಂದ್ರೆ ಈ ಹಂದಿ ಕಾಯಬಹುದು, ಗಿಳಿ ಕಾಯಕ್ ಆಗ್ತಾನೆ ಇಲ್ಲ. 2 ಎಕರೆಗೆ ಹಾಕಿದೀವಿ, 4 ಕಾಳು ಬಿಟ್ರು ಅಲ್ಲಿ ಇಲ್ಲಿ ಈ ಕಡೆ ಹೊಡೆದ್ರೆ ಆ ಕಡೆ ಹೋಗ್ತಾ ಆ ಕಡೆ ಹೊಡೆದ್ರೆ ಈ ಕಡೆ ಬರ್ತದೆ. ಮೆಕ್ಕೆಜೋಳನು ಕಷ್ಟ, ನೀರಾವರಿ ಇದೆ, ನೀರಾವರಿ ನೀರ್ ಹಾಯಿಸಿದ್ವಿ ಚೆನ್ನಾಗ್ ಬರುತ್ತೆ. ಆದ್ರೂ ಇವೆಲ್ಲ ಹಕ್ಕಿ ಪಕ್ಷಿಗಳ ಕಾಟ, ಈ ಕಾಡು ಪ್ರಾಣಿಗಳ ಕಾಟ, ಹಂಗಾಗಿ ಇದಕ್ಕೆ ಸಾವಿಗೆ ಯಾವ್ದು ಇಲ್ಲ. ಯಾವುದೇ ಕಾಡು ಪ್ರಾಣಿಗಳು ತಿನ್ನಲ್ಲ, ಹಕ್ಕಿ ಪಕ್ಷಿಗಳು ತಿನ್ನಲ್ಲ. ಇದೊಂದು ಬಹಳ ಉತ್ತಮ ರೈತರಿಗೆ ಅಂತ ನನ್ನ. ಈಗ ಹಕ್ಕಿ ಪಕ್ಷಿಗಳು ಬದುಕಬೇಕು, ಕಾಡು ಪ್ರಾಣಿಗಳು ಬದುಕಬೇಕು ಅಲ್ವಾ, ಅವರು ಉಳಿಯೋ ಎಲ್ಲ ನಮಗೆ ಅಂದ್ರೆ ಆಗಲ್ವಲ್ವಾ. ರೈತರಿಗೆ ನಾವೇ ಬೆಳೆದ ನಾವೇ ತಿನ್ಲಿಕ್ಕೆ ಆಗಲ್ಲ ಸರ್. ಈಗ ಹಕ್ಕಿ ಪಕ್ಷಿಗಳು ಎಲ್ಲೇ ಒಂದ್ ಕಡೆ ರೈತನ ಒಂದು ಮಿತ್ರ ಅಂತ ಹೇಳ್ತಾರಲ್ವಾ. ಈಗ ಅವಿದ್ರೆ ನಮ್ಗೆ ಎಷ್ಟೋ ಒಂದು ಬೆಳೆಗಳಲ್ಲಿ ರೋಗಗಳನ್ನ ಹತೋಟಿ ಮಾಡಬಹುದಲ್ವಾ. ಕೆಲವು ಹುಳುಗಳನ್ನ ಹಕ್ಕಿ ಪಕ್ಷಿಗಳು ತಿಂತವೆ ಅದರಲ್ಲಿರೋ ಹುಳುಗಳು. ಹೌದು, ಈಗ ಅಲ್ಪ ಸ್ವಲ್ಪ ತಿಂದು ಅವು ಬದುಕಲಿ, ನಾವೇ ಮಾಡಿದ್ದನ್ನ ನಾವೇ ತಿಂದು ಮಾಡಕ್ ಆಗೋದಿಲ್ಲ. ಅದರಿಂದ ಪ್ರಾಣಿಗಳು ಬದುಕಬೇಕು, ಹಕ್ಕಿ ಪಕ್ಷಿಗಳು ಬದುಕಬೇಕು. ರಾಗಿ ಅಂತಂದ್ರೆ 3 ತಿಂಗಳಿಗೆ ಕಟಾವಿಗೆ ಬರುತ್ತಲ್ವಾ? ಅದೇ 3-4 ತಿಂಗಳು. ಸಾಮಿ ಎಷ್ಟು ತಿಂಗಳಿಗೆ ಕಟಾವಿಗೆ ಬರುತ್ತೆ? ಅದು ಅಷ್ಟೇ ಸರ್, 3.5-4 ತಿಂಗಳು, 100 ಹತ್ರದಿಂದ 120. ಈಗ ಯಂತ್ರಗಳನ್ನ ಬಳಸಿ ನೀವು ಕಟಾವು ಮಾಡಿಂದಲೇ ಕಟಾವು ಮಾಡ್ಸೋದು ಸರ್. ಈಗ ಮಾರಾಟ ಅಂತಂದ್ರೆ ರಾಗಿ ಎಲ್ಲಿ ಮಾರಾಟ ಮಾಡ್ತೀರಿ? ಅದೇ GPS ಮಾಡಿದ್ರೆ ಅದೇ ಮೊಪೆಡ್ಗೆ ಈಗ ನಮಗೆ ತಗೊಂಡು ಪಾಣಿ ಇದ್ ಮಾಡಿ ನಮಗೆ ಸ್ಲಿಪ್ ಕೊಡ್ತಾರೆ, 1 ಎಕರೆಗೆ 20 ಕ್ವಿಂಟಲ್ ಅಂತ ಕೊಡ್ತಾರೆ ಪರ್ಮಿಷನ್. ಬೆಂಬಲ ಬೆಲೆ ಯೋಜನೆ ಬೆಲೆ ಮಾಕನ್ ಈ ವರ್ಷ 4,350 ಇದೆ, ಹೋದ ವರ್ಷ 3,850. ಆ ಬೆಂಬಲ ಬೆಲೆ ಅವ್ರು ಯಾವ ಟೈಮ್ ಕೊಡ್ತಾರೆ ಆ ಇದಕ್ಕೆ ನಾವು ರಾಗಿ ಬಿಟ್ಟು ಅದರಿಂದ ನಾವು ತಗಂತೀವಿ. ಒಳ್ಳೆ ಧಾರಣೆ ಅಲ್ವಾ? 4,350 ರೂಪಾಯಿ ಅಂದ್ರೆ ಒಳ್ಳೆ ಧಾರಣೆ. ಅಂದ್ರೆ ಸಾವಿಗಿಲ್ಲ, ಈಗ ಸಾವಿಗೆ ಬೆಂಬಲ ಬೆಲೆ 5,000 ಮಾಡಿದ್ದಾರೆ. ಅದು ಅವೆಲ್ಲ ಇದಾಗಿ ಅದು GPS ಆಗ್ಬೇಕು. ಈ ವರ್ಷ ಏನು ಸಿಗಲ್ಲ ಅದಕ್ಕೆ, ಈ 3 ವರ್ಷದಿಂದ ಅನುಕೂಲ ಆಗ್ತದೆ. ಅದೇ ನೇರವಾಗಿ ಮಾರ್ಕೆಟ್ಗೆ ಇದೇ ಬೆಂಬಲ ಬೆಲೆ 500 ಕಡಿಮೆ ಆಗಲಿ 4,000 ಮಾಡಿದ್ರೆ ಅಂದ್ರೆ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಈಗ ಸಾಮೆ ಅಂತಂದ್ರೆ 1 ಎಕರೆಗೆ ಎಷ್ಟು ಕ್ವಿಂಟಲ್ ಬೆಳಿತೀರ? ಅದು 8-10 ಕ್ವಿಂಟಲ್ ಧಾರಾಳ ಬರುತ್ತೆ. ರಾಗಿಯನ್ನ ನೇರವಾಗಿ ಮಾರ್ಕೆಟ್ ನಲ್ಲಿ ಮಾರಾಟ ಮಾಡಕ್ ಅವಕಾಶ ಇದೆ, ಅದರಲ್ಲಿ ಮಲ್ಯವರ್ಧನೆ ಮಾಡಿ ಮಾರಾಟ ಮಾಡಬಹುದು, ಹಂಗೆ ಯಾರು ಮಾಡಲ್ಲ ರೈತರು. ಈಗ ಅಕ್ಕಿಯಲ್ಲಿ ಮಾಡ್ತಾರೆ ಸಾಮೆ ಅಕ್ಕಿಯಲ್ಲಿ? ಈಗ ಸಾಮೆಯನ್ನ ಅಕ್ಕಿ ಮಾಡಿ ಮಾರಾಟ ಮಾಡಿ ಅವರಲ್ಲಿ ಈಗ ನಾವೇ ಸಾವೆ ಮಾರ್ತೀವಿ ಬಿಟ್ರೆ ಈಗ ನಾವೇ ಅದನ್ನ ಅಕ್ಕಿ ಮಾಡಿ ನಾವೇ ಮಾಡಿದ್ರೆ ಮಾರ್ಕೆಟ್ಗೆ ನಮ್ಗೆ ಇನ್ನೂ ಒಳ್ಳೆ ಲಾಭದಾಯಕ ಆಗುತ್ತೆ. ಅದೆಲ್ಲ ಮಾಡೋದು ಕಷ್ಟ ಅಂತ ಅಂದ್ಕೊಂಡು ನಾವೇನ್ ಮಾಡ್ತೀವಿ, ಇದ 10-20 ಕ್ವಿಂಟಲ್ ಬಿಡಪ್ಪ ನಾವೇ ಇಲ್ಲೆಲ್ಲ ಮಾಡೋದು, ಅವೆಲ್ಲ ತಾಂಡೋಗಿ ಸಿರಿಧಾನ್ಯ ಬೆಂಗಳೂರಿಗೆ ತಾಂಡೋಗೋದು ಅಂದ್ರೆ ನೀವ್ ಹೇಳಿದ ಅಕ್ಕಿ ಮಾಡಿ ಮಾರಿದ್ರೆ ಇನ್ನೂ ನಮಗೆ ಲಾಭದಾಯಕನೇ. ನಮ್ಮಲ್ಲಿ ಅವ್ರು ಸಾವಿ ಕೊಂಡ್ಕೊಂಡು ಅಕ್ಕಿ ಮಾಡಿ ಇವತ್ತು 100-120 ರೂಪಾಯಿ ಅಕ್ಕಿ ಬೆಂಗಳೂರಲ್ಲಿ ಎಲ್ಲ ಮಾರ್ತಾ ಇದಾರೆ. ಇವತ್ತೆಲ್ಲ ಎಲ್ಲ ಸಿರಿಧಾನ್ಯಗಳ ಬಗ್ಗೆನೆ ಎಲ್ಲ ಗಮನ ಕೊಡ್ತಾ ಇದಾರೆ ಬೆಂಗಳೂರು ಹೆಚ್ಚಿನದಾಗ. ಅದಕ್ಕೆ ಓದ್ತು ಯಾವ್ದು ಸಾವಕ್ಕಿ ಬೇಕು, ನವಣಕ್ಕಿ ಬೇಕು ಅಂತ, ರಾಗಿ ಬೇಕು, ರಾಗಿ ಬೇಕು, ಅರ್ಕ ಬೇಕು, ಓದ್ಲು ಬೇಕು. ಈಗ ಆರೋಗ್ಯವಾಗಿರ್ಬೇಕು ಅಂದ್ರೆ ಸಿರಿಧಾನ್ಯಗಳ ಬಗ್ಗೆ ಎಲ್ಲ ಅದ್ರ ಮೇಲೆ ಬಿದ್ದು ಬಿಟ್ರೆ ಎಲ್ಲ ಈಗ ಹೌದು ಈಗ ಸಾಕಷ್ಟು ಬೇಡಿಕೆ ಬರ್ತಾ ಇದೆ ಇನ್ನೂ ಅನುಕೂಲ ಆಗ್ತದೆ ಅದಕ್ಕೆ ಇನ್ನೂ ಒಳ್ಳೆ ಉತ್ತಮವಾಗಿ ಇನ್ನೂ ರೇಟ್ ಕೊಟ್ಟು ಅದ್ರ ಬಗ್ಗೆ ರೈತರಿಗೆ ಇನ್ನೂ ಒಂದು ಸರ್ಕಾರ ಒಂದು ಒತ್ತು ಕೊಟ್ರೆ ಇನ್ನು ರೈತರಿಗೆ ಇದ್ರ ಬಗ್ಗೆ ಹೆಚ್ಚಿನದಾಗಿ ಬೆಳೆಯಕ್ಕೆ ಅನುಕೂಲ ಆಗ್ತದೆ ಅಂತ ನನ್ನ ಅಭಿಪ್ರಾಯ. ಇನ್ನ ಉಳಿದ ಸಿರಿಧಾನ್ಯಗಳನ್ನ ಇವೆಲ್ಲ ಬೆಳೆಯಕ್ಕೆ ಪ್ರಯತ್ನ ಮಾಡಬಹುದು ಮಾಡ್ಬೇಕು ಸರ್. ಈಗ ನವಣೆಗೂ ಒಳ್ಳೆ ಬೇಡಿಕೆ ಇದೆ, ನವಣೆಗೂ ಒಳ್ಳೆ ಬೇಡಿಕೆ ಇದೆ. ಇಂತೆಲ್ಲ ನಮ್ಮ ತಂದೆಯ ಕಾಲದಲ್ಲಿ ನವಣೆ ಅಂತ ಬೆಳೀತಾ ಇದ್ರು, ಅವರು ನವಣಕ್ಕೆ ಅನ್ನ ಮೊಸರು ಹಾಕಿಬಿಟ್ಟು ಊಟ ಮಾಡಿದ್ರೆ ಮತ್ತೆ ಮಧ್ಯಾಹ್ನದವರೆಗೂ ಚಿಂತಿಲ್ಲ. ಅಂತ ಊಟ ಇವತ್ತು ಸಿಗಲ್ಲ. ನವಣಕ್ಕೆ ಅನ್ನ, ಅದಕ್ಕೆ ತುಪ್ಪ, ಆಮೇಲೆ ಸಜ್ಜೆ ಅಂತ ಬೆಳೆಯಿರಲ್ಲ ಸರ್, ಸಜ್ಜೆ ರೊಟ್ಟಿ, ಅವೆಲ್ಲ ಹೋಗ್ಬಿಟ್ಟು ಇವತ್ತು ಇವೆಲ್ಲ ಶುಗರ್, ಇವೆಲ್ಲ ಬಿಪಿ, ಇವೆಲ್ಲ ನಮಗೆ ಅಟ್ಯಾಕ್ ಆಗಕ್ಕೆ ಅವೆಲ್ಲೇ ಕಾರಣ. ನೀವೆಲ್ಲ ಬಳಸ್ತೀರ ಸಿರಿಧಾನ್ಯಗಳನ್ನ ಮನೆಯಲ್ಲಿ? ಎಲ್ಲ ಬಳಸ್ತೀವಿ ಸರ್. ಸಜ್ಜೆನ ಇವತ್ತು ಸ್ವಲ್ಪ ಹಾಕಿಂತೀವಿ, ಇಲ್ಲಾಂದ್ರೆ ಕೊಂಡಾರ ಬಂದು ನಾವು ಸಜ್ಜೆ ರೊಟ್ಟಿ ಅವೆಲ್ಲ ಉಪಯೋಗಿಸ್ತೀವಿ ಆಹಾರಕ್ಕೆ. ಸಾಮಾನ್ಯದಲ್ಲಿ ಅನ್ನ ಅಷ್ಟೇ ಮಾಡೋದು ನೀವು? ಸಾವಿಕ್ಕಿ ಪಾಯಸ ಮಾಡಬಹುದು, ಉಪ್ಪಿಟ್ಟು ಮಾಡಬಹುದು. ಅಂದ್ರೆ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ಒಳ್ಳೆ ಪರಿಣಾಮ ಬೀರುತ್ತೆ, ಆರೋಗ್ಯ ಉತ್ತಮವಾಗಿರುತ್ತೆ. ಈಗ ನಿಮ್ಮ ಮನೆಯಲ್ಲಿ ಎಲ್ಲ ಮಕ್ಕಳು ಊಟ ಮಾಡ್ತಾರ? ಚಿಕ್ಕವರು ಎಲ್ಲ ಊಟ ಮಾಡ್ತಾರ ಸರ್. ಈಗ ಯಾರು ಚಿಕ್ಕವರು ಇಲ್ಲ. ಈಗೆಲ್ಲ ಬಿಳಿ ಅಕ್ಕಿಗೆ ಸಾಕಷ್ಟು ಗಮನ, ಒಂದೂವರೆ 2,000 ರೂಪಾಯಿ ಪ್ಯಾಕೆಟ್ ಬೇಕು ಅಂತಾರೆ. ಅದ್ರ ಬಗ್ಗೆನೆ ಹೆಚ್ಚಿಂದಾಗಿ ಏನು ಈ ಶುಗರ್ ಇರ ಅಂತಾರೋ, ಇವ್ ಸಾವಕ್ಕಿ ಇವೆಲ್ಲ ಉರುಳಿ ಕಾಳು ಇಂತ ಬಗಸ್ತಾರೆ. ಇನ್ನು ಕೆಲವರು ಇನ್ನು ಅಲ್ಲೇ ಇದಾರೆ ಇನ್ನು. ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ನೋಡಿದ್ರೆ ನಮ್ಮ ಹೊಸದುರ್ಗ ತಾಲೂಕಿನ ರೈತರ ಯಾಕೆ ಇಷ್ಟೊಂದು ಆಸಕ್ತಿ ಕೊಡ್ತಾ ಇದಾರೆ ಸಿರಿಧಾನ್ಯಗಳಿಗೆ? ಅಂದ್ರೆ ಬೆಳಿಲಿಕ್ಕೆ ಏನೋ ಅದೊಂದು ಇದಾಗ್ಬಿಟ್ಟಿದೆ. ಬೇರೆ ತಾಲೂಕಿನಲ್ಲಿ ಇದಕ್ಕೆ ಹೆಚ್ಚು ಒತ್ತಿಲ್ಲ. ಹೌದು, ನಮ್ಮ ವಸ್ತುರದಲ್ಲೇ ಹೆಚ್ಚಿನ ಒತ್ತು. ಹೌದು, ಸುಮಾರು ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಅಂತಂದ್ರೆ ನಮ್ಮ ವಸ್ತುರ್ಗನೆ ಬೆಳೆಯೋದು. ಈಗ ಬೇರೆ ಕಡೆ ನೋಡಿ ಎಲ್ಲ ಅಡಿಕೆಗೆ ಹೋಗ್ತಾ ಇದ್ದಾರೆ ರೈತರು, ಅಡಿಕೆಗೆ ಹೋಗ್ತಾ ಇದ್ದಾರೆ. ಈಗ ನಮ್ಮ ತಾಲೂಕಿನಲ್ಲೂ ಈಗ ಈ ವರ್ಷ ಕಡಿಮೆ ಸರ್, ನಮ್ಮ ವಸ್ತುರ್ಗದಲ್ಲೂ ಸಾವೆ ಕಡಿಮೆ. ಈಗ ಹೋದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಈ ವರ್ಷ 50 ಭಾಗ ಕಡಿಮೆ ಆಗಿದೆ. ಮತ್ತೆ ಯಾವ ಬೆಳೆಗೆ ಹೋದ್ರೆ ಅವರೆಲ್ಲ ರೈತರು? ಅದೇ ಸರ್, ಎಲ್ಲ 1 ಎಕರೆ ಇದ್ದಾರೆ, 2 ಎಕರೆ ಇದ್ದಾರೆ, 1 ಎಕರೆ ಅಡಿಕೆ ಹಾಕಿಬಿಟ್ರು, 1 ಎಕರೆ ರಾಗಿ ಮಾಡ್ಕೋಬೇಕಾ? ಅವ್ರು ಕೆಲವರು ಬಿತ್ತಿಲ್ಲ. ಅದು 4 ಎಕರೆ ಯಾರು 5 ಎಕರೆ ಇದ್ದಾರೆ ಮಾತ್ರ 2 ಎಕರೆ ಸಾವೆ ಮಾಡ್ಕೊಂತಾರೆ. ಹಿಂಗಾಗ್ಬಿಟ್ಟು ಈಗೆಲ್ಲ ಅಡಿಕೆ ಕಡೆಗೆ ಬಹಳಷ್ಟು ಗಮನ ಹರಿಸಿದ್ದಾರೆ ನಮ್ಮ ತಾಲೂಕಿನವರು. ಅಂದ್ರೆ ಕೆಲವು ಹೋದ ವರ್ಷ ಎಲ್ಲ ಬೋರ್ಗಳು ಫೇಲ್ ಆಗಿ ನಮ್ಮಲ್ಲೇ, ಅಲ್ಲೇ ಹತ್ರ ವಿ ಸಾಗರ ಡ್ಯಾಮ್ ಇದೆ, ಅಲ್ಲಿ ನಮ್ಮೂರಿನ ಪಕ್ಕದಲ್ಲೇ ಆ ಕೆರೆ ಇನ್ನೀರಲ್ಲಿ ಟ್ಯಾಂಕರ್ ಇಟ್ಟೆಲ್ಲ ಒಡಿಸಿದ್ರು ಉಳಿಲಿಲ್ಲ, ಸಾವಿರಾರು ಅಡಿಕೆ ಗಿಡ ಎಲ್ಲ ಒಣಗೋಗ್ಬಿಟ್ಟು. ಹಂಗಾಗಿ ಅಡಿಕೆ ಬೆಳೆಯೋದು ಅಷ್ಟು ಸುಲಭ ಅಲ್ಲ, ಅಷ್ಟೇ ಖರ್ಚಿರುತ್ತೆ. ಈಗ ಸಿರಿಧಾನ್ಯ ನಾಡು ಅಂತ ಹೋಗಿ ಅಡಿಕೆ ನಾಡು ಆಗ್ಬಾರ್ದು, ಅಡಿಕೆ ನಾಡು ಆಗಿಬಿಟ್ರೆ ಕಷ್ಟ ಆಗುತ್ತೆ. ಆದ್ರೆ ಅದರಿಂದ ಎಲ್ಲ ಫಸಲು ಬಂದು ನಾವು ಆದಾಯ ತೆಗೆದಾಗ ಮಾತ್ರ ಹಾರ್ಟಿಕಲ್ಚರ್ ಇದಾಗುತ್ತೆ, ಇಲ್ಲಾಂದ್ರೆ ಕಷ್ಟನೇ. ಅದಕ್ಕೆ ಹೋಲಿಸ್ಕೊಂಡ್ರೆ ಈಗ ಅಲ್ಪ ಸ್ವಲ್ಪ ಈ ಸಿರಿಧಾನ್ಯಗಳು ಇಂಥ ಕೃಷಿ ಬಗ್ಗೆನೇ ಈಗ ಸಣ್ಣ ಪುಟ್ಟ ರೈತರೆಲ್ಲ ಮಾಡ್ಕೊಂಡು ಹೋಗೋದ್ರಿಂದ ಇರಕ್ ಸಾಧ್ಯ ಆಗ್ತದೆ. ಎಲ್ಲೆವರೆಗೂ ಸಾಧ್ಯ ಅಲ್ಲೆವರೆಗೂ ಮಾಡೋದು. ಇದ್ವಿ ರಾಗಿ ಬೆಳೀತಾ ಇದ್ವಿ, ಸಾಮೆ ಬೆಳೀತಾ ಇದ್ವಿ, ಬೇರೆ ಕೆಲವೊಂದನ್ನು ಸಹ ನಾವು ಕೆಲವು ಟೈಮ್ ಬೆಳೀತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ಹೆಚ್ಚು ನಮಗೆ ಖರ್ಚು ಬರಲ್ಲ? ಇಲ್ಲ, ಖರ್ಚು ಕೊಟ್ಟಿಗೆ ಗೊಬ್ಬರ, ಲಾಭ ಜಾಸ್ತಿ, ಕೊಟ್ಟಿಗೆ ಗೊಬ್ಬರನ ಹಾಕಂತ ಅವಶ್ಯಕತೆ ಇಲ್ಲ ಹೆಚ್ಚಾಗಿ. ಅಂದ್ರೆ ಈ ಅಡಿಕೆ ಬೆಳೆ ನೋಡ್ರಿ, ಈಗ ಕೊಟ್ಟಿಗೆ ಗೊಬ್ಬರ ಇಲ್ಲಾಂದ್ರು ಎಲ್ಲೆಲ್ಲಿಂದಲೂ ಎಷ್ಟೇ ಹಣ ಕೊಟ್ಟು ಕೊಂಡ್ಕೊಂಡ್ಬಂದು ಆಗ್ತಾ ಇದೆ. ಅಂದ್ರೆ ಇದು ಮುಂದೆ ನಮ್ಗೆ ತಿನ್ನೋದಲ್ಲ ಉಣ್ಣದಲ್ಲ ಅಲ್ವಾ? ಇಲ್ಲ, ಯಾಕೆ ಇಷ್ಟೊಂದು ರೈತರು ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕ್ತಾರೆ? ಅದೇ ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಹೆಚ್ಚಿಂದಾಗಿ ಲಾಭ ಬರಬೇಕು, ಅದ್ರ ಮೇಲೆ ಬಿದ್ದು ಬಿಡೋದಾರೆ ಎಲ್ಲ, ಲಾಭದಾಯಕ ಬೇಗ ದುಡ್ಡು ಮಾಡಬೇಕು. ಈಗ ಅದೇ ಗೊಬ್ಬರನ ಬೇರೆ ನಾವು ತಿನ್ನಂತ ಬೆಳೆಗಳಿಗೆ ಹಾಕಿದ್ರೆ ನಮ್ಮ ಆರೋಗ್ಯ ನಾವು ಕಾಪಾಡಿಕೊಳ್ಬಹುದು ಅಲ್ವಾ? ಕಾಪಾಡ್ಕೋಬಹುದು. ಈಗ ಆರೋಗ್ಯ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ, ದುಡ್ಡು ಮಾಡ್ಬೇಕು, ದುಡ್ಡು ಮಾಡ್ಬೇಕು, ಮನಿ ಮೈಂಡ್, ಈ ಒಂದು ಭಾವನೆ ಎಲ್ಲಾ ರೈತರಲ್ಲೂ ಮೂಡಿಬಿಟ್ಟಿದೆ. ಆ ಪರಿಸ್ಥಿತಿ ಆಗ್ಬಿಟ್ಟು ಇವತ್ತು ಈ ಕೃಷಿ ಬಗ್ಗೆ ಹೆಚ್ಚಿಂದಾಗ ಎಲ್ಲ ತಾತ್ಸಾರ ಆಗ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಎಲ್ಲ ಒಲವೆಲ್ಲ ಈಗ ಎಲ್ಲ ಹಣದ ಬಗ್ಗೆ ಹೋಗ್ಬಿಟ್ಟಿದೆ. ಎಲ್ಲಾ ರೈತರಲ್ಲೂ ಬೇಗ ಹಣ ಮಾಡ್ಬೇಕು, ಹಣ ಮಾಡ್ಬೇಕು. ಹೌದು, ಅಂದ್ರೆ ನಮ್ಮ ರೈತರು ಬದಲಾವಣೆ ಆಗ್ಬೇಕಲ್ವಾ? ಬದಲಾವಣೆ ಆಗ್ಬೇಕು ಸರ್. ಈಗ ಹೇಳಿರ ನೀವು, ಹಿಂದೆಲ್ಲ ನಿಮ್ ಕಾಲದಲ್ಲಿ ಎತ್ತುಗಳನ್ನ ಕಟ್ಟಿಗೆಂದಿದ್ವಿ, ಒಳ್ಳೆಯ ಒಂದು ಗೊಬ್ಬರಗಳನ್ನ ಕೊಟ್ಟು ನಾವು ಯಾವ್ದು ರಾಸಾಯನಿಕ ಗೊಬ್ಬರ ಹಾಕದೆ ಬೆಳೆದು ಉತ್ತಮವಾದ ಒಂದು ಬೆಳೆಗಳನ್ನ ಬೆಳೆದು ನಾವು ಸೇವನೆ ಮಾಡಿ ಗೊಬ್ಬರನೂ ಇಲ್ಲ, ಒಳ್ಳೆ ಆರೋಗ್ಯ ಇತ್ತು ಅವತ್ತಲ್ವಾ? ಆರೋಗ್ಯ ಇತ್ತು. ಈಗ ನಿಮ್ಮ ಒಂದು ಕಾಲದ ಜನಗಳು ನೋಡಿದ್ರೆ 100 ವರ್ಷ ಬಾಳಿದ್ರು ಅಲ್ವಾ? ಈಗ ಅಂತ ಪರಿಸ್ಥಿತಿ ಇಲ್ಲ. ಇಲ್ಲ ಬಿಡಿ ಸರ್, ಇವತ್ತು 50 ವರ್ಷನೇ ಅವ್ರ ಅವರೇಜ್ ಇದು ವಯಸ್ಸು. ಅವತ್ತೇನ್ ನಾವು ತುಪ್ಪ ತಿಂತಾ ಇದ್ವಿ, ಇವತ್ತು ಹಾಲು ಕುಡಿಯಲ್ಲ ಅವರು. ಹೌದು, ನೀರು ಕುಡಿತಾ ಇಲ್ಲ ಅಂತಂದ್ರೆ ತಪ್ಪಾಗಲ್ಲ. ಹೌದು, ಈಗ ಕೆಲವರು ನೋಡ್ರಿ ಡಾಕ್ಟರ್ ಹತ್ರ ಹೋದಾಗ ನೀನ್ ಚೆನ್ನಾಗಿ ನೀರು ಕುಡಿಯಕಪ್ಪ ಅಂತ ಹೇಳ್ತಾರಲ್ಲ. 5 ಲೀಟರ್ ಹಾಲಾದ್ರೂ ನಾವು ತುಪ್ಪ ಮಾಡಿ ಬೆಣ್ಣೆ ಎಲ್ಲ 15 ಉಪಯೋಗಿಸ್ತಾ ಇದ್ವಿ, 1 ಲೀಟರ್ ಮಾರ್ತಾ ಇರಲ್ಲ. ಇವತ್ತು ಒಂದ್ ಮನೆಯಲ್ಲಿ ಒಂದ್ ಹಸು ಇದ್ರೆ 5 ಲೀಟರ್ ಹಾಲು ಕೊಟ್ರೆ 1/2 ಲೀಟರ್ ಇಟ್ಕೊಂಡು 4 ಲೀಟರ್ ಡೈರಿಗೆ ಹಾಕ್ತಾರೆ. ಹೌದು, 1/2 ಲೀಟರ್ನಲ್ಲಿ ಯಾವ್ದೋ ಒಂದ್ ಮಗು ಇದ್ರೆ ಅಲ್ಲಿಗೆ ಸಹಿ. ಅದು ಗುಣಮಟ್ಟದ ಹಾಲು ಅಲ್ಲ ಅಲ್ವಾ? ಇಲ್ಲ, ಈಗ ದೇಶೀಯ ತಳಿಯ ಒಂದು ಹಸುಗಳನ್ನ ಸಾಕಾಣಿಕೆ ಮಾಡಿದ್ರೆ ಗುಣಮಟ್ಟದ ಹಾಲು ನಮಗೆ ಸಿಗುತ್ತಲ್ವಾ? ಈಗ ನೀವ್ ಹೇಳಿದ್ರ ಹಸು ಸಾಕಾಣಿಕೆ ಮಾಡಿದೀವಿ ಅಂತ ಹೇಳಿದ್ರ, ಯಾವ ತಳಿ ಹಸು ಸಾಕಾಣಿಕೆ ಮಾಡಿದ್ರ? ಅದೇ ನಾಟಿ ಹಸುಗಳು ಇದೆ ಸರ್ 2, ಒಂದ್ 4. ಅದೇ ಈಗ ಹಾಲು ಹೆಚ್ಚಿಂದಾಗಿ ಬೇಕು ಅಂತಂದ್ರೆ ಅದೇ ಒಂದ್ 4 ಸಿಂಧಿ ಹಸುಗಳು ಇದೆ. ಯಾಕೆ 2 ಮಿಕ್ಸ್ ಕಟ್ಟಿದ್ರ? ಅದ್ರ ಗಂಜಲ ಬೇಕಾಗುತ್ತಲ್ಲ ಈ ನೈಸರ್ಗಿಕ ಕೃಷಿಗೆ, ಅದ್ರ ಗಂಜಲ ಕಡಲೆ ಇಟ್ಟು ಇದ್ ಮಾಡಿಬಿಟ್ಟು 200 ಲೀಟರ್ ನೀರಿಗೆ ಡ್ರಮ್ ಇದ್ ಮಾಡಿ ಕಲಕಿ 2-3 ದಿನ ಬಿಟ್ಬಿಟ್ಟು 1 ವಾರ ನಂತರ ಅದನ್ನ ನಾವು ಒಂದೊಂದ್ ಅಡಿಕೆ ಗಿಡಕ್ಕೆ 1 ಲೀಟರ್ ಹಾಕಿಸ್ತೀವಿ. ಅದರಿಂದ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಒಂದೆರಡು ನಾಟಿ ಹಸುಗಳನ್ನ ಇಟ್ಕೊಂಡಿದ್ದೀವಿ. ಜೀವಾಮೃತ ಮಾಡ್ಬೇಕಂತ, ಜೀವಾಮೃತಕ್ಕೋಸ್ಕರ. ಈಗ ಜೀವಾಮೃತ ಮಾಡಿದಿರಲ್ಲ ಅದನ್ನೆಲ್ಲ ನೀವು ಇದಕ್ಕೆ ಕೊಡ್ತೀರಾ, ಸಾಮೆ ಮತ್ತು ರಾಗಿ ಬೆಳೆಗೆ? ಅದಕ್ಕೆಲ್ಲ ಕೊಡಕ್ಕೆ ಈಗ ಡ್ರಿಪ್ ಇದ್ರೆ ಮಾತ್ರ ಕೊಡಕ್ ಸಾಧ್ಯ ಆಗ್ತದೆ. ಹಾಗೆ ಸ್ಪ್ರಿಂಕ್ಲರ್ ನಲ್ಲಿ ಇದಾಗಲ್ಲ, ಬಿಡೋದಿಲ್ಲ. ಇವಕ್ಕೆಲ್ಲ ಡ್ರಿಪ್ ಇರುತ್ತಲ್ಲ, ಅದಲ್ಲಿ ಕ್ವಿಡ್ ಮುಖಾಂತರ ಹಾಕ್ತೀವಿ, ಇಲ್ಲಾಂದ್ರೆ ಕೈ ಹಂಗೆ ಮ್ಯಾನ್ಯುವಲ್ ಆಗಿ ಒಂದೊಂದು ಲೀಟರ್ ಬುಡಕ್ಕೆ ಹಾಕಿಬಿಡ್ತೀವಿ ಲೇಬರ್ಸ್ ಬಿಟ್ಟು ನಾವೇ. ಯಾವ ತಳಿಯ ಹಸುಗಳಿಂದ ಹೆಚ್ಚಾಗಿ ನಮಗೆ ಭೂಮಿಗೆ ಫಲವತ್ತತೆ ಸಿಗುತ್ತೆ ಅಂತ ಹೇಳ್ತೀರಾ? ನಾಟಿ ಹಸುಗಳಿಂದಲೇ ಹೆಚ್ಚಾಗಿ ಸಿಗೋದು. ಏನು ಬೇಗ ಹಣ ಮಾಡಬೇಕು, ಹೆಚ್ಚಿನದಾಗಿ ಹಾಲು ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಕಟ್ಕೊಂಡ್ರದ್ ಬಿಟ್ರೆ ಈ ನಾಟಿ ಹಸುಗಳೇ ಉತ್ತಮ. ಹೌದು, ಈಗ ದುಡ್ಡು ಬೇಕು ಅಂತಂದ್ರೆ ಜರ್ಸಿ ಮಾಡಬೇಕು, ಎರಡರಿಂದ ಮೂರು ಲೀಟರ್ ಹಾಲು ಕೊಡುತ್ತೆ, ಇದ್ರಲ್ಲಿ ದುಡ್ಡಾಗಲ್ಲ ಅಂತ ಹೇಳ್ಬಿಟ್ಟು ಈಗೆಲ್ಲ ಹೊರಗಡೆ ಹೆಚ್ ಎಫ್ ಅದು ಇದು ಆ ಕಡೆ ಹೋಗ್ಬಿಟ್ಟು ಅದೇ ದುಡ್ಡು, ಬೇಗ ಹಣ ಮಾಡಬೇಕು. ಹೌದು, ಜೀವನ ಆ ಮಟ್ಟಕ್ಕೆ ಆಗ್ಬಿಟ್ಟಿದೆ. ಉಮಾಕಾಂತಪ್ಪ ಅವ್ರು ಎಷ್ಟು ಜನ ಮಕ್ಕಳು ಇದಾರೆ, ಏನೇನ್ ಕೆಲಸ ಮಾಡ್ತಾರೆ? ನಮಗೆ ಒಬ್ರು ಮಗಳು ಇದ್ದಾರೆ ಸರ್, ಒಬ್ರು ದೊಡ್ಡಳು ಮದುವೆ ಮಾಡಿದೀವಿ, ಈಗ ಒಬ್ಬ ಮಗ ಇದ್ದಾನೆ. ಮಗನ ವಿದ್ಯಾಭ್ಯಾಸ ಕೊಡಿಸ್ಲಿಲ್ಲ ಅವರಿಗೆ, ಐಟಿಐ ಮಾಡಿಸಿದ್ವಿ, ಬೆಂಗಳೂರಿಗೆ ಕಳ್ಸಕ್ ಆಗ್ಲಿಲ್ಲ, ಒಬ್ಬರೇ ಅಲ್ಲ, ಹಂಗಾಗಿ ಕೃಷಿ ಈಗ ಹೋಗ್ಬಿಟ್ರೆ ಹಾಳಾಗ್ಬಿಡುತ್ತೆ ಅಂತೇಳಿ ಅಲ್ಲಿ ಹೋಗಿ ಏನು 20-25 ಸಾವಿರ ತಗೊಳದ್ ಬದ್ಲು ಇಲ್ಲೇ ಇದ್ದು ವ್ಯವಸಾಯ ಮಾಡಿ ಇಲ್ಲೇ ಒಂದು 1 ಲಕ್ಷ ತಿಂಗಳಿಗೆ ದುಡಿಮೆ ಮಾಡೋ ಒಂದು ಇದನ್ನ ಮಾಡಬಹುದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವು ಬೆಂಗಳೂರಿಗೆ ಕಳಿಸ್ಲಿಲ್ಲ. ಈಗ ಜಮೀನ್ ಇದ್ದಾಗ ಹೊರಗಡೆ ಹೋಗಂತದ್ದು ಏನಾಯ್ತಲ್ವಾ? ಏನು ಇಲ್ಲ, ಸಾಕಷ್ಟು ಇಲ್ಲೇ ನಾವು ಮಾಡಬಹುದು, ಇಲ್ಲೇ ಮಾಡಬಹುದು. ಹೌದು, ಈಗ ದುಡಿಯಕ್ಕೆ ಹಲವಾರು ಮಾರ್ಗಗಳಿದ್ದಾವೆ. ಜಮೀನ್ ತಂದ್ರೆ ಈಗ ನಾನಾ ರೀತಿಯಾದಂತ ಒಂದು ಬೆಳೆಗಳನ್ನ ಬೆಳ್ಕೋಬಹುದು, ಜೊತೆಗೆ ಉಪಕಸಬುಗಳನ್ನ ಮಾಡ್ಕೋಬಹುದಲ್ವಾ? ಈಗ ಸಾಕಷ್ಟು ಕುರಿ ಇದೆ, ಕೋಳಿ ಇದೆ, ಮೇಕೆ ಸಾಕಾಣಿಕೆ, ಹಸು ಸಾಕಾಣಿಕೆ, ಜೇನು ಸಾಕಾಣಿಕೆ, ಮೀನು ಸಾಕಾಣಿಕೆ ಎಲ್ಲದೂ ಮಾಡಬಹುದಲ್ವಾ? ಬೇಕಾದಷ್ಟು ಮಾರ್ಗಗಳಿದ್ದಾವೆ. ಹೌದು, ಈಗ ನೀವು ಬಾಲ್ಯದಲ್ಲಿ ಏನು ವಿದ್ಯಾಭ್ಯಾಸ ಮಾಡ್ಲಿಲ್ವಾ? ನಾವು ಮೆಟ್ರಿಕ್ಯುಲೇಷನ್ ಅವ್ರಿಗೆ ಪಾಸ್ ಮಾಡಿದ್ವಿ, SSLC ಮಾಡಿದ್ವಿ 1976-1976 ಅವತ್ತು TCH ಮಾಡಿದ್ರೆ ಇವತ್ತೆಲ್ಲ ಶಾಲಾ ಶಿಕ್ಷಕರಾಗಬಹುದಾಯ್ತು. ನಮ್ಮ ಅಪ್ಪರ ಅವತ್ತು 10,000-15,000 ನಮಗೆ ಒಂದು TCH ಮಾಡೋ 2 ವರ್ಷ ಒಂದು ಆರ್ಥಿಕ ಸ್ಥಿತಿಯಲ್ಲಿ ಇರಲಿಲ್ಲ, ಅಷ್ಟು ಸಮಸ್ಯೆ ಇತ್ತು, ಹಣದ ಸಮಸ್ಯೆ ಇತ್ತು. ಹಂಗಾಗಿ 2 ವರ್ಷ TCH ಮಾಡಕ್ ನಮಗೆ ಆಗ್ಲೇ ಇಲ್ಲ. ಇವತ್ತು ಎಲ್ಲ ನಮ್ ಜೊತೆಗಿದ್ದಾರಲ್ಲ, ಇವತ್ತೆಲ್ಲ ಶಿಕ್ಷಕರಾಗಿ ರಿಟೈರ್ಡ್ ಆಗಿದ್ದಾರೆ. ಈಗ ನಿಮ್ಗೆ ಏನನ್ಸುತ್ತೆ, ಈಗ ನಾವು ಶಿಕ್ಷಕರ ಆಗ್ಲದ್ರು ಕೃಷಿಯಲ್ಲಿ ಯಶಸ್ ಕಂಡಿದ್ದೀವಿ, ಯಶಸ್ ಕಾಣ್ತಿದೀವಿ ಅನ್ನೋದು ನಮ್ಮ ಭಾವನೆ, ಅದೇ ತೃಪ್ತಿ ನಮಗೆ. ಹೌದು, ಈಗ ಅವ್ರು ಮಾಸ್ಟರ್ ಆಗಿ ಅವ್ರು ದುಡಿದ್ರು, ನೀವು ರೈತರಾಗಿ ಸಾಕಷ್ಟು ಹಣ ಪಡೆದ್ರಿ ಅಲ್ವಾ? ಅನುಭವ ಪಡೆದಿವಿ ಅನ್ನೋದು ಒಂದು ನಮಗೆ ಆತ್ಮತೃಪ್ತಿ. ಹೌದು, ಈಗ ಸಿರಿಧಾನ್ಯಗಳು ಬೆಳೀತಾ ಇದ್ರಿ, ಬಾಳೆ ಹಾಕಿದೀವಿ ಅಂತ ಹೇಳಿದ್ರೆ 20-25 ವರ್ಷದಲ್ಲೂ ಬಾಳೆ ಬೆಳೀತಾ ಬಂದ್ವಿ. ಈಗ 2 ವರ್ಷ ಅತಿಯಾಗಿ 22ರಲ್ಲಿ ಯಾವಾಗ ಜಾಸ್ತಿ ಮಳೆ ಆಗಿ ಎಲ್ಲ ರೋಗ ಜಾಸ್ತಿ ಆಗಿ ತೆಗೆದಾಕ್ಬಿಟ್ವಿ, ಈಗ ಹಾಕಿಲ್ಲ ಬಿಟ್ರೆ. ಅಡಿಕೆ ಹಾಕಿದೀವಿ ಬಾಳೆ ಬೆಳೀತಾ ಬಂದ್ವಿ. ಹೌದು, ಅಡಿಕೆ ಹಾಕಿದೀವಿ ಅಂತ ಹೇಳಿದ್ರೆ ಜೊತೆಗೆ ಹೈನುಗಾರಿಕೆಯನ್ನು ಸಹ ಮಾಡ್ಕೊಂಡು ಆರೋಗ್ಯವಾಗಿದೀವಿ. ನಮ್ಗೆ ಯಾವುದೇ ಶುಗರ್ BP ಏನು ಇಲ್ಲ, ನಮ್ಮ ಮನೆಯಲ್ಲೂ ಯಾರಿಗೂ ಇಲ್ಲ, ಒಳ್ಳೆ ಆಹಾರ, ಒಳ್ಳೆ ಇದು, ಒಳ್ಳೆ ಗಾಳಿ, ಹಂಗಾಗಿ ನಮಗೇನ್ ತೊಂದರೆ ಇಲ್ಲ. ಇದೇ ರೀತಿ ಎಲ್ಲಾ ರೈತರು ಕೃಷಿಯನ್ನು ಬಿಡದಂಗೆ ಇನ್ನು ಎಲ್ಲ ಮಾಡ್ಕೊಂಡು ಹೋದ್ರೆ ಇದರಲ್ಲಿ ಉತ್ತಮವಾಗಿ ಹಣ ಸಂಪಾದನೆ ಮಾಡಬಹುದು, ಇನ್ನು ಉನ್ನತವಾಗಿ ಇದ್ ಮಾಡಬಹುದು ಅನ್ನೋ ನನ್ನ ಅಭಿಪ್ರಾಯ. ನೀವು ಎಷ್ಟು ಜನ ಅಣ್ಣ ತಮ್ಮಂದಿರಿದ್ರ? ನಾವು ಇಬ್ರು ಅಣ್ಣ ತಮ್ಮಗಳು, ಒಬ್ರು ಬೆಂಗಳೂರು ಹೋಗ್ಬಿಟ್ರು, ಅವರು ಅಲ್ಲಿ ಹೋಗ್ಬಿಟ್ಟು ಅವರು ಒಂದೆರಡು ಕ್ಯಾಂಟ್ರ್ ಇಟ್ಕೊಂಡು ಅವ್ರು ಬಿಸ್ನೆಸ್ ಮಾಡ್ಕೊಂಡು ಅಲ್ಲೇ ಇದಾರೆ, ನಾವ್ ಇಲ್ಲಿ ಇದೀವಿ. ನೀವೇ ಕೃಷಿಯಲ್ಲಿ ಉಳ್ಕೊಂಡ್ರೆ? ನಾವು ಕೃಷಿಯಲ್ಲಿ ಉಳ್ಕೊಂಡು ಅವ್ರು ಮುಂದಕ್ಕೆ ಹೋಗ್ಬಿಟ್ರು. ಒಳ್ಳೇದು ಉಮಾಕಾಂತಪ್ಪ ಅವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಈ ಒಂದು ಸಿರಿಧಾನ್ಯಗಳನ್ನ ಯಾವ ರೀತಿ ಬೆಳೀತಾ ಇದ್ದೀರಾ, ಒಟ್ಟಾರೆ ತಮ್ಮ ಒಂದು ಕೃಷಿ ಬದುಕನ್ನ ಯಾವ ರೀತಿ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಿರಿಧಾನ್ಯಗಳ ಕೃಷಿಯ ಅನುಭವಗಳ ಕುರಿತು ಹೊಸದುರ್ಗ ತಾಲೂಕು ಇಟಗಿಹಳ್ಳಿಯ ಕೃಷಿಕ LB ಉಮಾಕಾಂತಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು UM ಮರಳಸಿದ್ದೇಶ್. ಈಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೀಗಿದೆ. ಹತ್ತಿ DCH ಕ್ವಿಂಟಾಲ್ಗೆ ಕನಿಷ್ಠ 1,010 ರೂಪಾಯಿಯಿಂದ ಗರಿಷ್ಠ 9,549 ರೂಪಾಯಿಗಳು. ಚೆನ್ನಗಿರಿಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ರಾಶಿ ಕ್ವಿಂಟಾಲ್ಗೆ ಕನಿಷ್ಠ 52,879 ರೂಪಾಯಿಯಿಂದ ಗರಿಷ್ಠ 59,800 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು, ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು, ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಹವಾಮಾನ ವರದಿ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿದ್ದು ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ, ದಕ್ಷಿಣ ಒಳನಾಡಿನ ಹಲವೆಡೆ ಮತ್ತು ಉತ್ತರ ಒಳನಾಡಿನ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಟಿಜಿಹಳ್ಳಿ ಎಚ್ಎಂಎಸ್ ಬೆಂಗಳೂರು ನಗರ ಜಿಲ್ಲೆ 5 ಸೆಂಟಿಮೀಟರ್, ಮಾಗಡಿ 4, ಆಗುಂಬೆ 4 ಸೆಂಟಿಮೀಟರ್, ಕಮ್ಮರಡಿ 3 ಸೆಂಟಿಮೀಟರ್, ಜೊಯಿಡಾ 3 ಸೆಂಟಿಮೀಟರ್, ಗೋಪಾಲ್ ನಗರ ARG 3 ಸೆಂಟಿಮೀಟರ್, ಎಂಪ್ರಿ 3 ಸೆಂಟಿಮೀಟರ್, ಭಾಗಮಂಡಲ 3 ಸೆಂಟಿಮೀಟರ್, ಬೆಂಗಳೂರು ನಗರ ವೀಕ್ಷಣಾಲಯ 3 ಸೆಂಟಿಮೀಟರ್, ಶೃಂಗೇರಿ 2 ಸೆಂಟಿಮೀಟರ್, ಸೋಮವಾರಪೇಟೆ 2 ಸೆಂಟಿಮೀಟರ್, ಲೋಂಡಾ 2 ಸೆಂಟಿಮೀಟರ್, ಕೊಪ್ಪ 2 ಸೆಂಟಿಮೀಟರ್, ಕಾರ್ಕಳ 2 ಸೆಂಟಿಮೀಟರ್, ಕದ್ರಾ 2 ಸೆಂಟಿಮೀಟರ್, ಜಯಪುರ, ಗೇರುಸೊಪ್ಪ 2 ಸೆಂಟಿಮೀಟರ್, ಬೆಂಗಳೂರು 2 ಸೆಂಟಿಮೀಟರ್, ಬೆಳ್ತಂಗಡಿ ಹಾಗೂ ವಿರಾಜಪೇಟೆ, ಬೆಳ್ತಂಗಡಿ 2 ಸೆಂಟಿಮೀಟರ್, ವಿರಾಜಪೇಟೆ 1 ಸೆಂಟಿಮೀಟರ್, ಉಪ್ಪಿನಂಗಡಿ 1 ಸೆಂಟಿಮೀಟರ್, ಉಡುಪಿ 1 ಸೆಂಟಿಮೀಟರ್, ಸಿದ್ದಾಪುರ 1 ಸೆಂಟಿಮೀಟರ್, ಶಕ್ತಿನಗರ 1 ಸೆಂಟಿಮೀಟರ್, ಪುತ್ತೂರು 1 ಸೆಂಟಿಮೀಟರ್, ಮೈಸೂರು PTO 1 ಸೆಂಟಿಮೀಟರ್, ಮೂಡುಬಿದ್ರೆ 1 ಸೆಂಟಿಮೀಟರ್, ಮಂಗಳೂರು 1 ಸೆಂಟಿಮೀಟರ್, ಕೊಟ್ಟಿಗೆಹಾರ 1 ಸೆಂಟಿಮೀಟರ್, ಕೋಟಾ 1 ಸೆಂಟಿಮೀಟರ್, ಕಿತ್ತೂರು 1 ಸೆಂಟಿಮೀಟರ್, ಖಾನಾಪುರ 1 ಸೆಂಟಿಮೀಟರ್, ಕನಕಪುರ 1 ಸೆಂಟಿಮೀಟರ್, ಕಳಸ 1 ಸೆಂಟಿಮೀಟರ್, ಹೊಸಪೇಟೆ 1 ಸೆಂಟಿಮೀಟರ್, ಹಳಿಯಾಳ 1 ಸೆಂಟಿಮೀಟರ್, ಗುಬ್ಬಿ 1 ಸೆಂಟಿಮೀಟರ್, ಬಾಳೆಹೊನ್ನೂರು 1 ಸೆಂಟಿಮೀಟರ್, ಬಳಗಾನೂರು 1 ಸೆಂಟಿಮೀಟರ್, ಅಂಕೋಲಾ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ದಿನಾಂಕ 2/9/2025 ಮಳೆಯಾದ ವರದಿ. ಬೀದರ್, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ ಬಿರುಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು ಮತ್ತು ವಿಜಯಪುರ ಜಿಲ್ಲೆಗಳ ಹಲವೆಡೆ ಬಿರುಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 3/9/2025 ವರದಿ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಹಲವೆಡೆ ಬಿರುಗಾಳಿಯಿಂದ 40-50 ಕಿಲೋಮೀಟರ್ ಸಹಿತ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಂಭವವಿದೆ. ದಿನಾಂಕ 4/9/2025 ವರದಿ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 5/9/2025 ವರದಿ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 6/9/2025 ವರದಿ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 7/9/2025 ವರದಿ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಒಂದಲ್ಲ ಒಂದು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 8/9/2025 ವರದಿ. ಬಾಗಲಕೋಟೆ, ಬೆಳಗಾವಿ, ಬೀದರ್, ಧಾರವಾಡ, ಗದಗ, ಹಾವೇರಿ, ಕಲಬುರಗಿ, ಕೊಪ್ಪಳ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ಒಂದಲ್ಲ ಒಂದು ಕಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕರ್ನಾಟಕದ ದಕ್ಷಿಣ ಒಳನಾಡಿನ ವರದಿ. ದಿನಾಂಕ 2/9/2025 ವರದಿ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳ ಹಲವೆಡೆ ಬಿರುಗಾಳಿಯೊಂದಿಗೆ ಗಂಟೆಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಿನಾಂಕ 3/9/2025 ವರದಿ. ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಹಾಸನ, ಕೊಡಗು, ಕೋಲಾರ, ಮಂಡ್ಯ, ಮೈಸೂರು, ರಾಮನಗರ, ಶಿವಮೊಗ್ಗ, ತುಮಕೂರು ಮತ್ತು ವಿಜಯನಗರ ಜಿಲ್ಲೆಗಳ ಕೆಲವೆಡೆ ಬಿರುಗಾಳಿ ಸಹಿತ ಅಥವಾ ಗಂಟೆಗೆ 40-50 ಕಿಲೋಮೀಟರ್ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಹಗುರದಿಂದ ಮಧ್ಯಮ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಗಂಟೆಗೆ 40-50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ ಮತ್ತು

ಬ್ಯಾಡ ನನ್ನ ತಂಗಿ ತವರಿಗೆ ಮಾತೊಂದ ತರಬ್ಯಾಡ ತವರಿಗೆ ಮಾತೊಂದ ತರಬ್ಯಾಡ ತವರಿಗೆ ಮಾತೊಂದ ತರಬ್ಯಾಡ ತವರಿಗೆ ಮಾತೊಂದ ತರಬ್ಯಾಡ ತಬ್ಬಲಿಯು ನೀನೆಂದು ತಿಳಿಬ್ಯಾಡ ತಂದೆಯಂತಿರುವೆ